ಪ್ರೀತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಎಂಎಫ್ನಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರುವ ಡಾಕ್ಟರ್ ನಿರಂಜನ್ ಬಿಎನ್ ಅವರೊಂದಿಗೆ ಸಂದರ್ಶನ, ಮಾರುಕಟ್ಟೆ ಧಾರಣೆ ಹಾಗೂ ಭಕ್ತಿಗೀತೆಗಳು ಇವುಗಳನ್ನೆಲ್ಲ ಕೇಳಲಿದ್ದೀರಿ. ಪೇಮೆಂಟ್ ಫೇಲ್, ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು. ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 August 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಬರಲಿರುವ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ, ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. POP ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ, ಜಾಗ್ರತೆ. ಸಾರ್ವಜನಿಕ ಗಣಪತಿ ಉತ್ಸವದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಹಬ್ಬದಲ್ಲಿ ಉಪಯೋಗಿಸಿದ ಹೂವು, ಎಲೆ, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಥವಾ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಪ್ರಕೃತಿ ವಿಕೋಪ ನಿವಾರಕ, ಪರಿಸರ ಸ್ನೇಹಿ ವಿನಾಯಕ. ಎಲ್ಲರಿಗೂ ಬರಲಿರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದೀಗ ಹಸುಗಳ ಮೇವಿನ ಮಹತ್ವದ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಎಂಎಫ್ನಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರುವ ಡಾಕ್ಟರ್ ನಿರಂಜನ್ ಬಿಎನ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿರಂಜನ್ ಬಿಎನ್ ಅವರು. ಅವರು ದಕ್ಷಿಣ ಕನ್ನಡ ಕೆಎಂಎಫ್ ಏನಿದೆ ಮಂಗಳೂರಲ್ಲಿ, ಇದರಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ನಿರಂಜನ್ ಅವರೇ. ನಮಸ್ತೆ ಸರ್. ಕೆಎಂಎಫ್ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗ್ರಾಹಕರಿಗೆ ಹಾಲನ್ನು ಸಪ್ಲೈ ಮಾಡುವ ಕೇಂದ್ರ. ಹಾಲು ಸಪ್ಲೈ ಮಾಡುವಾಗ ಹಾಲನ್ನು ನಾವು ಪಡೆಯುವಂಥದ್ದು ಕೂಡ ಒಂದಿರ್ತದೆ, ಅದರ ಜೊತೆಗೆ ರೈತರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು ಇರ್ತದೆ ಹಾಲು ಉತ್ಪಾದನೆ ಮಾಡುವಲ್ಲಿ. ಇದರಲ್ಲಿ ಮುಖ್ಯವಾಗಿ ಹೈನು ರಾಸುಗಳ ಬೆಳವಣಿಗೆಗೆ ಬೇಕಾದಂಥ ಆಹಾರ ಅನ್ನುವಂಥದ್ದು ಮುಖ್ಯ. ಈ ಆಹಾರದ ಬಗ್ಗೆ ಹೇಳುವುದಿದ್ರೆ ಯಾವ ರೀತಿಯಲ್ಲಿ ಈ ಹೈನು ರಾಸುಗಳಿಗೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಹಾರವನ್ನು ನೀವು ಕೊಡುವಂಥ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ? ಸರ್, ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಾಸ್ ಬ್ರೀಡ್ ಅನಿಮಲ್ಗಳು ಜಾಸ್ತಿ ಅಂತಂತಂದ್ರೆ HF ಮತ್ತೆ ಜರ್ಸಿ, ಇವೆರಡು ಮೊದಲು ಎಲ್ಲ ಮಲೆನಾಡು ಗಿಡ್ಡ ಅನ್ನೋ ಒಂದು ತಳಿಗಳಿದ್ದು ಸೊ ಕಡಿಮೆ ಹಾಲು ಕೊಡೋ ಇಳುವರಿ ಅಂತ ಹಸುಗಳವು ಆ ಬ್ರೀಡ್. ಸೊ ಹಾಗಾಗಿ ನಾವು ಈಗೆಲ್ಲ ಕ್ರಾಸ್ HF ಮತ್ತೆ ಜರ್ಸಿಗೆ ಹೋಗಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಈ ಹಸುಗಳು ಮಿನಿಮಮ್ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಅಪ್ ಟು ಕೊಡ್ತವೆ 25 liter ಕೊಡೋಂಥ ಹಸುಗಳಿದ್ದಾವೆ ಹಾಲು. ಬಟ್ ಆದ್ರೂ ನಮ್ಮಲ್ಲಿ ಒಂದು ಆವರೇಜ್ 10 liter ಅಂತ ಹಾಲು ಕೊಡುವಂಥ ಹಸು ಇದೆ. ಈ 10 liter ಹಾಲು ಕೊಡುವಂಥ ಹಸುಗಳಿಗೆ ನಾವು ಇಷ್ಟು ಪ್ರಮಾಣದಲ್ಲಿ ಒಂದು ಪಶುಹಾರ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಬಾಡಿ ಡೆವಲಪ್ಮೆಂಟ್ ಆಗಲಿ, ಅದರದ್ದು ಮತ್ತೆ ಫರ್ಟಿಲಿಟಿ ಆಗ್ಲಿಕ್ಕಾಗಲಿ, ಅದೆಲ್ಲ ಒಂದು ಒಳ್ಳೆಯ ರೀತಿಯ ಉತ್ತಮ ಪಶುಹಾರ ಕೊಡಬೇಕು. ಒಂದು ಮಿತ್ ಅಂತಂದ್ರೆ ಏನಂತಂದ್ರೆ 1 liter ಹಾಲಿನ ಉತ್ಪಾದನೆಗೆ ಸುಮಾರು ಇಲ್ಲಿ ಒಂದು 600-700 gram ಪಶುಹಾರ ಬಳಕೆ ಮಾಡಬೇಕಾಗುತ್ತೆ. ಜನರಲ್ ಒಂದು 10 liter ಹಾಲು ಕೊಡ್ತಿದ್ದೆ ಅಂದ್ರೆ ಒಂದು ಹಸು, ಒಂದು 5 kg ಆದರೂ ಮಿನಿಮಮ್ ನಮಗೆ ಬಾಡಿ ಮತ್ತೆ ಹಾಲಿನ ಡೆವಲಪ್ಮೆಂಟ್ಗೆ ಸೊ ಹಾಲಿನ ಇಳುವರಿಗೆ ಕೊಡಲೇಬೇಕು. ನಮ್ಮ ಪಶುಹಾರ ಏನು ಅಂತಂತಂದ್ರೆ ಎಲ್ಲ ಪರ್ಟಿಕ್ಯುಲರ್ ಎಲ್ಲ ರಾ ಮೆಟೀರಿಯಲ್ ಅದಕ್ಕೆ ಬೇಕಾದ ಎಲ್ಲ ಕಚ್ಚಾ ಪದಾರ್ಥಗಳನ್ನು ಟೆಸ್ಟ್ ಮಾಡಿ ಲ್ಯಾಬಲ್ಲಿ ಮತ್ತೆ ನಾವು ಸಪ್ಲೈ ಮಾಡ್ತಿರ್ತೀವಿ. ಈಗ ಮುಖ್ಯವಾಗಿ ನೀವು ಹೇಳಿದ್ರಿ ಬೇರೆ ಬೇರೆ ರೀತಿಯ ಹೈಬ್ರಿಡ್ ದನಗಳಿದ್ದಾವೆ, ಜೊತೆಗೆ ಊರಿನ ದನ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಇದಕ್ಕೆ ಕೊಡುವಂತ ಆಹಾರದಲ್ಲಿ ವ್ಯತ್ಯಾಸಗಳೇನಾದ್ರೂ ಇದ್ದಾವೆ? ಖಂಡಿತ ಇದೆ ಸರ್. ನಮ್ಮ ಊರಿನ ದನಗಳಿಗೆ ಅಷ್ಟೊಂದು ಅವಶ್ಯಕತೆ ಇರಲ್ಲ, ಅದು ಬಾಡಿ ಸಹ ಸಣ್ಣದಾಗಿರುತ್ತೆ. ಅದು ಬಾಡಿ ಡೆವಲಪ್ಮೆಂಟ್ ಮತ್ತೆ ಅದಕ್ಕೆ ಬೇಕಾದಂತ ಪೋಷಕಾಂಶಗಳು ಕೊಡಬೇಕು ಹಾಲಿನ ಇಳುವರಿ ತಕ್ಕಂಗೆ. ಅದೇ ಹೇಳದ್ನಲ್ಲ, 1 liter ಹಾಲಿನ ಇಳುವರಿಗೆ ಸುಮಾರು 600-700 gram ಅಷ್ಟು ಪಶುಹಾರ ಕೊಡಲೇಬೇಕು. ಅದು ಹಾಲಿನ ಇಳುವರಿಗೆ ಮತ್ತೆ ಸುಮಾರು 1 kg ಆದ್ರೆ ಹಾಲಿನ ಇಳುವರಿ ಕೊಡಬೇಕು ಮತ್ತೆ 2 kg ಬಾಡಿ ಡೆವಲಪ್ಮೆಂಟ್ ಕೊಡಲೇಬೇಕು. 1 liter ಹಾಲು ಕೊಡುವಂತ ಹಸು ಇದು ಜನರಲ್. ಬೇರೆ ದನಗಳಿಗೆ ಆದ್ರೆ ಈಗ ಅಂತ ಹೇಳಿದ್ರೆ ಊರಿನ ದನಗಳನ್ನೆಲ್ಲ ಮೇಯ್ಲಿಕ್ಕೂ ಕೂಡ ಬಿಡ್ತಾರೆ, ಅಂತ ಸಂದರ್ಭದಲ್ಲಿ ಕೂಡ ಇಷ್ಟು ಕೊಡಬೇಕಾಗ್ತದ? ಅದಕ್ಕೂ ಮಿನಿಮಮ್ ಬೇಕಾಗುತ್ತೆ, ಕಡಿಮೆ ಕೊಡಬೇಕಾಗುತ್ತೆ ಅಷ್ಟೇ, ಒಂದ್ 2-3 kg ಕೊಟ್ಟರೆ ಸಾಕು. ಬಟ್ ಅದು ಬರಲ್ಲ, ನಾವಲ್ಲೆಲ್ಲ ಗುಡ್ಡೆಗೆ ಬಿಟ್ಬಿಡ್ತಾರೆ. ಓಲ್ಡ್ ಪದ್ಧತಿ ಬೇರೆ, ಅದೇನ್ ಒಂದ್ 2 glass ಕೊಟ್ಟರೆ ಹಾಲು ಸಾಕಂತ ಇತ್ತು ಮೊದಲು, ಈಗ ಆಗಿಲ್ಲ. ಅಲ್ಲಿನ ಇಳುವರಿಗೋಸ್ಕರ ಹೈನುಗಾರಿಕೆ ಮಾಡಬೇಕು, ಒಂದು ಹೈನುಗಾರಿಕೆ ಒಳ್ಳೆ ಇನ್ಕಮ್ ಅಂದ್ರೆ ಒಂದು ಆದಾಯ ಪಡಿಬೇಕು ಅನ್ನೋ ರೀತಿಯಲ್ಲಿ ನಿಟ್ಟಿನಲ್ಲಿ ಹೈನುಗಾರಿಕೆ ಮಾಡ್ತಿದ್ದಾರೆ ಯೋಜನೆಗಳು. ಸೊ ಹಾಗೆ ಆ ರೀತಿಯಲ್ಲಿ ಇದ್ದಾಗ ನಾವು ಒಳ್ಳೆ ಫೀಡ್ ಕೊಡಬೇಕು, ಉತ್ತಮ ಫೀಡ್ ಕೊಡಬೇಕು. ಫೀಡ್ ಕೊಟ್ಟಾಗಲೇ ಮಾತ್ರ ಒಂದು ಹಾಲಿನ ಇಳುವರಿ ಎಕ್ಸ್ಪೆಕ್ಟ್ ಮಾಡಬಹುದು. ಫೀಡ್ ಅಂದ್ರೆ ಯಾವ ತರದ ಫೀಡ್? ಈಗ ನಮ್ಮಲ್ಲಿ ಏನಂತಂದ್ರೆ ಒಂದು 2 feed ಕೊಡ್ತೀವಿ, ಒಂದು ಅದು ಸಮತೋಲನ ಪಶು ಆಹಾರ. ಜಸ್ಟ್ ನಾವೇನು ಈಗ ಊಟ ಮಾಡ್ಬೇಕಾದ್ರೆ ಜಸ್ಟ್ ಒಂದು ಗಂಜಿ ಊಟ ಜಸ್ಟ್ ಇಷ್ಟ ಅಂತ ಹೇಳ್ತೀವಿ, ಬಟ್ ಅದಕ್ಕೆ ಎಲ್ಲದೂ ಇರಬೇಕು. ನೀವು ಹೇಳ್ತೀರ ಹಪ್ಪಳ ಪಲ್ಯಗಳು ಅವೆಯೋ ಹೇಗಿರುತ್ತೋ ಅದೇ ಈ ನಮ್ಮ ಪಶು ಆಹಾರದಲ್ಲಿ ಎಲ್ಲ ಬೇಕಾದಂತ ಪೋಷಕಾಂಶಗಳು ಇರುತ್ತೆ. ಅದರಲ್ಲಿ ಬೇಕಾದ್ರೆ ಪ್ರೋಟೀನ್ ಇಷ್ಟು, 18-20% ಇರಬೇಕು. ಮತ್ತೆ ಫ್ಯಾಟ್ ಕಂಟೆಂಟ್ ಅದರಲ್ಲಿ 3% ಇರಬೇಕು. ಇನ್ಸಾಲಬಲ್ ಆಮ್ಲದಲ್ಲಿ ಕರಗದಂತ ಬೂದಿ ಅದು ಸಹ ಒಂದು 2% ಇರಬೇಕು. ಮತ್ತೆ ಫೈಬರ್ ನಾರಿನಂಶ ಅದು 8% ಇರಬೇಕು. ಇಷ್ಟೆಲ್ಲ ಮಿನಿಮಮ್ ಬೇಕು ನಮ್ಮ ಹಸುಗಳಿಗೆ. ಸೊ ಏನಂತಂದ್ರೆ ಅದು ಮೇವು ತಿನ್ನುತ್ತಲ್ವ, ಆ ಜೀರ್ಣ ಆಗ್ಬೇಕಂದ್ರೂ ಸಹ ನಾವು 1 kg ಪಶುವಾರ ಬಳಕೆ ಮಾಡ್ಕೊಳ್ಳುತ್ತೆ, ಆ ನಾರಿನಂಶ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ನಾವು ಆ ಪಶುವಾರ ಇಷ್ಟಂತ ಕೊಡ್ಲಿ ಇಂತ ಪ್ರಮಾಣ ಕೊಡ್ಲೇಬೇಕು. ಈಗ ಪಶುವಿನ ಆಹಾರದಲ್ಲಿ ನಾವು ಅದಕ್ಕೆ ಹಿಂಡಿ ಕೊಡುವಂಥದ್ದು ಇರ್ತದೆ, ಹಸಿರು ಮೇವು ಕೊಡುವಂಥದ್ದು ಇರ್ತದೆ, ಒಣ ಮೇವು ಕೊಡುವಂಥದ್ದು ಇರ್ತದೆ. ಈ ಹಿಂಡಿ ಒಣಮೇವು ಮತ್ತೆ ಹಸಿರು ಮೇವು ಇದಕ್ಕೆ ಈ ತರದ ಪ್ರಮಾಣ ಅಂತ ಇದೆ. ಏನಂತಂದ್ರೆ ಈಗ ಅದೇ ಹೇಳದ್ನಲ್ಲ, ಜನರಲ್ ನಾವು ಇಲ್ಲಿಗೆ ನಮ್ಮ ದಕ್ಷಿಣ ಕನ್ನಡ ಬಗ್ಗೆ ಮಾತಾಡ್ತೀನಿ, ಒಂದ್ 10 liter ಹಸು ಹಾಲು ಕೊಡ್ತಿದ್ಯ ಅಂತಂದ್ರೂ ಸಹ ಅದಕ್ಕೆ 20-25 kg ಹಸಿರು ಮೇವು ಕೊಡ್ಲೇಬೇಕು. ಅದು ಆವರೇಜ್, ಅದು ಒಂದು ಹಾಲಿನ ಇಳುವರಿಗೆ ಮತ್ತೆ ಅದ್ರ ಬಾಡಿ ಡೆವಲಪ್ಮೆಂಟ್ಗೆ ಹಸಿರು ಮೇವು ಕೊಡ್ಲೇಬೇಕು. ಮತ್ತೆ ಒಣಮೇವು, ಒಣಮೇವು ಏನಂತಂದ್ರೆ ಅದು ಇಲ್ಲಿ ಎಲ್ಲ ಬೈಹುಲ್ ತರಿಸ್ತಾರೆ ಹೊರಗಡೆಯಿಂದ, ಭತ್ತದ ಹುಲ್ಲು. ಮೊದ್ಲು ಇಲ್ಲ ಭತ್ತದ ಹುಲ್ಲು ಸಿಕ್ತಿದ್ದು, ಈಗೆಲ್ಲ ಅಷ್ಟು ಕಡಿಮೆ ಇದೆ. ಸೊ ಹೊರಗಡೆಯಿಂದ ತರಿಸ್ತಾರೆ, ಅದು ಸುಮಾರು ಒಂದು 3-4 kg ಅದು ಕೊಡ್ಲೇಬೇಕು ಒಣ ಹುಲ್ಲು. ಯಾಕಂತಂದ್ರೆ ಅದರಲ್ಲಿ ನಾರಿನಂಶ ಇರುತ್ತೆ, ನಾರಿನಂಶ ಇದ್ದಾಗ ಫ್ಯಾಟ್ ಕಂಟೆಂಟ್ ಜಾಸ್ತಿ ಬರುತ್ತೆ. ಸೊ ಇದಕ್ಕೆ ಆಲ್ಟರ್ನೇಟಿವ್ ಅಂದ್ರೆ ಇದಕ್ಕೆ ಬದಲಾಗಿ ನಾವು ಏನಂಶ ಇರುತ್ತೆ, ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಫ್ಯಾಟ್ ಕಂಟೆಂಟ್, ನಾರಿನಂಶ ಜಾಸ್ತಿ ಆದಾಗ ಫ್ಯಾಟ್ ಕಂಟೆಂಟ್ ಹಾಲಿನಲ್ಲಿ, ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ. ನಾವು ರೈತರಿಗೆ ಪೇಮೆಂಟ್ ಮಾಡೋದೇ ಫ್ಯಾಟ್ ಮೇಲೆ. 3.5 ಫ್ಯಾಟ್ ಇತ್ತು ಅಂತಂದ್ರೆ ಒಂದು ರೇಟು ಮಿನಿಮಮ್ ಫ್ಯಾಟು. ಮತ್ತೆ 3.6 ಬಂತು ಅಂದ್ರೆ ಪಾಯಿಂಟ್ ಅಂದ್ರೆ 17 paise ಜಾಸ್ತಿ ಆಗುತ್ತೆ, 0.17 paise ಒಂದು ಸ್ಲಾಬ್ಗೆ ಜಾಸ್ತಿ ಆಗುತ್ತೆ. ಹಾಗೆ ಫ್ಯಾಟ್ ಜಾಸ್ತಿ ಆದಂಗೆ ಸುಮಾರು ನಮ್ಮಲ್ಲೆಲ್ಲ ಆವರೇಜ್ 4.6 ಇದೆ ಫ್ಯಾಟು ನಮ್ಮ ಕೂಡದಲ್ಲಿ. ಸೊ ಒಳ್ಳೆ ರೇಟ್ 38 rupees ಅತ್ತ ನಾವು ನಾವು ಕೊಡ್ತಿದ್ವಿ ರೈತರಿಗೆ ಆವರೇಜ್ ಫ್ಯಾಟ್. ಬೆಳಿಗ್ಗೆ ಸಂಜೆ ಸಂಜೆ ಫ್ಯಾಟ್ ಜಾಸ್ತಿ ಇರುತ್ತೆ, ಬೆಳಿಗ್ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಅದ್ಯಾಕಾಗಿ ಸಾಲಿಡ್ಸ್ ಜಾಸ್ತಿ ಇರುತ್ತೆ ಸಂಜೆ, ಅಂದ್ರೆ ಕಡಿಮೆ ಟೈಮ್ ಇರುತ್ತೆ, ಇದು ಆದ್ರೆ ಜಾಸ್ತಿ ಸಿಗುತ್ತೆ ರಾತ್ರಿ ಇಡೀ ರಾತ್ರಿ. ಹೌದು. ಈಗ ನಾವು ಹಿಂಡಿಯ ಬಗ್ಗೆ ಬರುತ್ತಿದ್ದೆ. ಈಗ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಬೇರೆ ಬೇರೆ ಹಿಂಡಿಗಳನ್ನ ಕೊಡ್ತಾರೆ, ಕಡಲೆ ಹಿಂಡಿ ಇರಬಹುದು. ಹೌದು ಹೌದು. ಈವನ್ ಇಲ್ಲಿಯ ಏನು ನಾವು ತೆಂಗಿನ ಹಿಂಡಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಬೇರೆ ಬೇರೆ ಹಿಂಡಿ, ಇದರಲ್ಲಿ ಎಳ್ಳು ಹಿಂಡಿ ಕೊಡ್ಬೋದು, ಯಾವ ಹಿಂಡಿ ಒಳ್ಳೆಯದು ಅಂತ? ಕಡಲೆ ಹಿಂಡಿ ಒಳ್ಳೆಯದು, ಯಾಕಂತಂದ್ರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇದೆ ಕಡಲೆ ಇದರಲ್ಲಿ. ಎಳ್ಳಿನೂ ಓಕೆ, ಅದು ಕೊಡ್ಬೋದು ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದೆ. ಎಳ್ಳು ಹಿಂಡಿ ಮತ್ತೆ ಕಡಲೆ ಹಿಂಡಿ ಕೊಡ್ಬೋದು. ಇದು ದಿನಕ್ಕೆ ಎಷ್ಟು ಹೊತ್ತು? ಅದೇ ಅದು ಜಾಸ್ತಿ ಏನು ಕೊಡೋಷ್ಟಿಲ್ಲ, 1 kg. ನಾವು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಕಡೆ ಪರ್ಟಿಕ್ಯುಲರ್ ಘಟ್ಟದ ಮೇಲಿಂದ ಎಷ್ಟು ಹೇಳ್ತೀನಿ, ಅದನ್ನ ಕಡಲೆ ಹಿಂಡಿನೆಲ್ಲ ನೀರಲ್ಲಿ ನೆನೆಸಿ, ಅದ್ರಲ್ಲಿ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಫಿಲ್ಟರ್ ಮಾಡ್ತಾರೆ. ಏನಂತಂದ್ರೆ ಅದನ್ನೆಲ್ಲ ಅವಾಗ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಡಿ ಕಡಿಮೆ ಮಾಡ್ತಾರೆ, ಅದು ತಪ್ಪದು. ಆಮೇಲೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಈಗ ಒಂದು 7-8 months ಆಮೇಲೆ ಡ್ರೈ ಮಾಡ್ತೀರಿ, ಅಂದ್ರೆ ಹಸುಗಳನ್ನ ಹಾಲು ಕಡೆ ನಿಲ್ಲಿಸ್ತಾರೆ. ಸೊ ಆಮೇಲೆ ನಾವು ಫೀಡ್ ಕಡಿಮೆ ಮಾಡ್ತೀವಿ, ಸ್ವಲ್ಪ ಕಡಿಮೆ, ಒಂದು ವಾರ ಕಡಿಮೆ ಮಾಡಿ ಆಮೇಲೆ ಇನ್ಕ್ರೀಸ್ ಮಾಡ್ತಾರೆ ಸ್ವಲ್ಪ. ಯಾಕಂತಂದ್ರೆ ಅದು ಹಸು ಡೆವಲಪ್ಮೆಂಟ್ ಮತ್ತೆ ಅದ್ರ ಕರುನ್ ಡೆವಲಪ್ಮೆಂಟ್ಗೂ ಬೇಕು. ಈಗ ಜನರಲ್ ಹೇಳ್ತಾರಲ್ಲ ಲೇಡೀಸ್, ಇದು ಗಬ್ಬ ಇರ್ಬೇಕಾದ್ರೆ ಚೆನ್ನಾಗಿ ಟ್ರೀಟ್ಮೆಂಟ್ ಅಂದ್ರೆ ಇದು ಕೊಡ್ತಾರೆ, ಫುಡ್ ಕೊಡ್ತಾರೆ. ಅದೇ ಅದೇ ರೀತಿ ನಾವು ಹಸುಗಳಿಗೂ ಅದೇ ರೀತಿ ಕೊಡ್ಬೇಕು, ಒಳ್ಳೆ ಫೀಡ್ ಜಾಸ್ತಿನೇ ಕೊಡಬೇಕು. ಮತ್ತೆ 1 kg ಸ್ವಲ್ಪ ಜಾಸ್ತಿ ಮಾಡ್ಬೇಕು, ಲಾಸ್ಟ್ ಅಲ್ಲಿ ಕರು ಹಾಕೋ ಟೈಮಲ್ಲಿ ಮಾತ್ರ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತೆ ಕರು ಹಾಕಿದ್ಮೇಲೆ ಒಂದು ವಾರ ಫೀಡ್ ಕಡಿಮೆನೆ ಕೊಡ್ಬೇಕು, ಆಗ ತಿನ್ನಲ್ಲ ಅದು. ನಾವು ಹಾಲು ಕೊಡುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು ಫೀಡ್ ಕೊಡ್ಬಾರ್ದು ಜಾಸ್ತಿ, ಆಮೇಲೆ ಪ್ರಮಾಣ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಯಾಕಂತಂದ್ರೆ ಹಾಲಿನ ಇಳುವರಿ ಜಾಸ್ತಿ ಆಗ್ತಿರೋದು, ಒಂದು 15 ಆದ್ಮೇಲೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಸೊ ನಾವು ಫೀಡ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಸರ್. ಈ ಫೀಡ್ ಕೊಡೋದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಕರು ಏನಾದರೂ ಅಪೌಷ್ಟಿಕವಾಗಿ ಆ ಥರ ಬರುವಂಥದ್ದು ಚಾನ್ಸಸ್? ಹೌದು ಸರ್, ಅಂದರೆ ನಾವು ಜಾಸ್ತಿನೂ ಅಂದರೆ ಇಲ್ಲಿ ಏನಂತಂದ್ರೆ ನಾವು ಜಾಸ್ತಿ ಫೀಡ್ ಕೊಟ್ಟರು ಪ್ರಾಬ್ಲಮ್ ಆಗ್ಬೋದು, ಕಡಿಮೆ ಫೀಡ್ ಕೊಟ್ಟರು ಮೀಡಿಯಂ ಅದೇ ಒಂದು ರೇಂಜಲ್ಲಿ ಹೇಳಿದ್ನಲ್ಲ, ಒಂದು 5-6 kg ಕೊಡ್ತಾ ಹೋದ್ರೆ ಯಾವುದೇ ಮಾಲ್ನ್ಯೂಟ್ರಿಷನ್ ಆಗಲ್ಲ ಕರುಗಳಿಗೇನು, ಚೆನ್ನಾಗಿ ಅಂದರೆ ಅದಕ್ಕೆ ಬೇಕಿರೋದೇ ನಾವು ಪೌಷ್ಟಿಕಾಂಶಗಳು ಕೊಟ್ಟಾಗೇನೆ, ಅದೇ ಇಲ್ಲಿ ಸಿಗಲ್ಲ. ಇಲ್ಲಿ ಏನಂತಂದ್ರೆ ನಾವು ದಕ್ಷಿಣ ಕನ್ನಡ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇಲ್ಲಿ ಅಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇಲ್ಲ ನಮ್ಮ ಮಣ್ಣಿನಲ್ಲಿ, ಮಣ್ಣಿನ ಫಲವತ್ತತೆ ಯಾಕಂತಂತಂದ್ರೆ ಯಥೇಚ್ಛವಾಗಿ ಮಳೆ ಬೀಳುತ್ತಲ್ಲ, ಮತ್ತೆ ಲ್ಯಾಟ್ರೈಟ್ ಸಾಯಿಲ್ ಇಲ್ಲಿ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಪೊಟಾಷಿಯಮ್ ಇವೆಲ್ಲ ಕ್ಯಾಲ್ಸಿಯಂ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಇದರಿಂದ ನಾವು ಏನೇ ಬೆಳೆ ಬೆಳೆದ್ರು ಆ ಕ್ರಾಪಲ್ಲಿ ಅಪ್ಟೇಕ್ ಆಗಿರಲ್ಲ, ಅಂದ್ರೆ ಕ್ರಾಪ್ ಬೆಳೆಯಲ್ಲಿ ಬಂದಿರಲ್ಲ. ಸೊ ಅದನ್ನ ಹಸುಗಳು ಕೊಟ್ಟಾಗ ಅಲ್ಲೂ ಸ್ವಲ್ಪ ಡಿಫಿಷಿಯನ್ಸಿ ಕಾಣುತ್ತೆ. ಸೊ ಅಡಿಷನಲಿ ನಾವು ಸಪ್ಲೈ ಈ ಕ್ಯಾಲ್ಸಿಯಂ ಹುಡಿ ಅಂತ ಕೊಡ್ತೀವಿ ನಾವು, ಕ್ಯಾಲ್ಸಿಯಂ ಮಿನರಲ್ಸ್ ಕೊಡ್ತೀವಿ, ಮಿನರಲ್ಸ್ ಕೊಡ್ತೀವಿ, ಅದನ್ನು ಕೊಡಬೇಕಾಗುತ್ತೆ. ಮತ್ತೆ ಅದ್ರ ಜೊತೆ ಈ ಫೀಡ್ ಕೊಡ್ತೀವಿ, ಮತ್ತೆ ಅದ್ರ ಜೊತೆ ಸುಮಾರು ಸಮೃದ್ಧಿ ಅಂತ ನಮ್ಮ ಕೂಡದಿಂದ ಅಂದ್ರೆ ನಮ್ಮ KMF ಇಂದ ಕೊಡ್ತಾ ಇದ್ವಿ ಸಮೃದ್ಧಿ ಫೀಡ್ ಅಂತ ಕೊಡ್ತಿದ್ವಿ, ಅದನ್ನು ಕೊಡಬೇಕು. ಅದೊಂದು 250 ಗ್ರಾಮ್ ಕೊಡಬೇಕು, ಮಿನರಲ್ ಮಿಕ್ಸರ್ ಒಂದು 100 ಗ್ರಾಮ್ ಕೊಡಬೇಕು. ಇವೆಲ್ಲ ಕೊಟ್ಟಾಗ ಅದಕ್ಕೆ ಮಾಲ್ ನ್ಯೂಟ್ರಿಷನ್ ಡಿಫಿಷಿಯನ್ಸ್ ಅಂದ್ರೆ ಯಾವ ನ್ಯೂಟ್ರೆನ್ಸ್ ಬರಲ್ಲ, ಅಂದ್ರೆ ಅದಕ್ಕೆ ಕೊರತೆ ಅನ್ನೋದು ಸಿಗಲ್ಲ. ನಮ್ಮ ಹಸುಗಾಗಿರ್ಬೋದು, ನಮ್ಮ ಅಲ್ಲಿ ಬೆಳಿತಿರೋಂತ ಕರು ಆಗಿರ್ಬೋದು, ಅದಕ್ಕೆ ಏನ್ ಬೇಕೋ ನಾವು ಕೊಡ್ಲೇಬೇಕು. ಈ ಮಾಲ್ ನ್ಯೂಟ್ರಿಷನ್ ಅಂತ ಹೇಳಿದಾಗ ಏನೆಲ್ಲ ಈ ಹಸುವಿಗೆ ಬೇಕಾದಂತಹ ನ್ಯೂಟ್ರಿಯಂಟ್ಸ್ಗಳು ಇರ್ತವೆ ಸರ್? ಅದೇ ಮೇಜರ್ಲಿ ನಮ್ಗೆ ನ್ಯೂಟ್ರಿಯಂಟ್ಸ್ ಅಂತ ನೋಡಿದಾಗ ಪ್ರೋಟೀನ್ ಮತ್ತೆ ಮಿನರಲ್ಸ್ ವಿಟಮಿನ್ಸ್ ಇವೆಲ್ಲ ಇರುತ್ತೆ. ಅದರೆಲ್ಲ ಜಾಸ್ತಿ ಯಾವ್ದ್ರಲ್ಲಿ ಕೊಡ್ತಿದೀವಿ ಈಗ ನಮ್ಮ ಈ ಕೆಲವೊಂದು ಅಬ್ಸರ್ವೇಷನ್ ಮಾಡಿದಾಗ ಫಿಸಿಯಾಲಜಿಸ್ಟ್ ಪರ್ಟಿಕ್ಯುಲರ್ಲಿ ವಿಟಮಿನ್ AD3 ಅಂತ ಇದೆ, ಅದನ್ನ ಸಪ್ಲೈ ಮಾಡ್ತಿದೀವಿ ನಾವು ಯಾವ್ದ್ರಲ್ಲಿ, ಇದರಲ್ಲಿ ನಮ್ಮ ಸಮೃದ್ಧಿ ಫೀಡ್ ಇದೆ, ಆ ಸಮೃದ್ಧಿ ಫೀಡ್ ಅಲ್ಲಿ ನಾವು ವಿಟಮಿನ್ AD3 ಕೊಡ್ತೀವಿ. ಸೋಯಾ ಆದ್ರೂ ಪ್ರೋಟೀನ್ ಜಾಸ್ತಿ, ಆ ಪ್ರೋಟೀನ್ ಅಂಶನ ಕೊಡ್ತಿದೀವಿ. ಕೆಲವೊಂದು ಮಿನರಲ್ಸ್ ಫೋರ್ಟಿಫೈಡ್ ಮಾಡ್ತೀನಿ, ಫೋರ್ಟಿಫಿಕೇಶನ್ ಮಾಡಿ ಆ ಸಮೃದ್ಧಿ ಫೀಡ್ ಅನ್ನೋದು ಪರ್ಟಿಕ್ಯುಲರ್ ಕೊಡ್ತಾ ಇದೀವಿ. ಸೊ ಅದರಿಂದ ಯಾವುದೇ ಮಾಲ್ ನ್ಯೂಟ್ರಿಷನ್ ಬರಲಿಕ್ಕೆ ಚಾನ್ಸ್ ಇಲ್ಲ. ಸೊ ನಾವು ಅದು ಸಪ್ಲೈ ಮಾಡ್ತಿದೀವಿ ಈಗ ಒಂದು 2 ವರ್ಷ, ಸುಮಾರು ಒಂದು 20% ಸಬ್ಸಿಡಿ ಕೊಟ್ಟು ರೈತರಿಗೆ 40 ರೂಪಾಯಿ 45 ರೂಪಾಯಿ ನಾವು ಕೊಡ್ತಾ ಇದೀವಿ. ಈಗ ಮತ್ತೆ ನಾವು ಉಳಿದ ದನದ ಆಹಾರದ ಬಗ್ಗೆ ಬರುವುದಿದ್ರೆ ಒಂದು ಹಿಂಡಿಯ ಬಗ್ಗೆ ನಾವು ಮಾತಾಡಿ ಆಯ್ತು. ಇನ್ನೀಗ ಇರುವಂತಹದ್ದು ಒಣಹುಲ್ಲು ಮತ್ತೆ ಹಸಿ ಮೇವು. ಒಣಹುಲ್ಲಿನ ಬಗ್ಗೆ ನೀವು ಹೇಳಿದ್ರಿ, ಒಣಹುಲ್ಲು ಈಗ ಸಾಮಾನ್ಯವಾಗಿ ಬೈಹುಲ್ಲು ನಮ್ಮಲ್ಲಿ ಹಾಕುವಂಥದ್ದು, ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಏನು ತೆಂಗಿನ ಅಡಿಕೆಯ ಹಾಳೆಯನ್ನು ಹಾಕ್ಬೋದು ಅಂತ, ಅದಲ್ಲದೆ ಬೇರೆ ಏನಾದರೂ ಹಾಕ್ಲಿಕ್ಕೆ ಆಗ್ತದ? ಅದಲ್ಲದೆ ಸ್ವಲ್ಪ ಇನ್ನು ನಾವು ನೋಡಿದ್ರೆ ಒಣಹುಲ್ಲು ಇನ್ ಬಲ್ಲ ಇರೋದೇ ಸ್ವಲ್ಪ ಬಾಳೆ ದಿಂಡು ಕೊಡ್ಬೋದು, ಅದು ಸ್ವಲ್ಪ ನಾರಿನಂಶ ಜಾಸ್ತಿ ಇರುತ್ತೆ. ಬಾಳೆ ದಿಂಡು ಮತ್ತೆ ಕೊಕ್ಕೋದು ಎಲೆ ಇರುತ್ತಲ್ವ, ಮತ್ತೆ ಸೊಗಡು ಬರುತ್ತೆ ಬಾರ್ಕ್, ಅದನ್ನು ಕೊಡ್ಬೋದು, ಅದು ಒಳ್ಳೆ ನಾರಿನಂಶ ಇರೋದು. ಅದರಲ್ಲಿ ಸ್ವಲ್ಪ ಅದೇ ಮರದ ಮೇವುಳು ಅಂತ ಹೇಳ್ತೀವಿ ಕೆಲವೊಂದು, ಅವನ್ನು ಕೊಡ್ಬೋದು. ಆ ಮರದ ಮೇವು ಕೊಡೋದ್ರಿಂದ ಬೈಪಾಸ್ ಪ್ರೋಟೀನ್ ಒಂದು ಅಂಶ ಸಿಗುತ್ತದೆ. ಮರದ ಮೇವು ಅಂದ್ರೆ ಏನದು? ಅದು ಈಗ ನಾವು ಹಸಿರು ಮೇವು ಅಂತ ತಗೊಂಡಾಗ ಅದರಲ್ಲಿ ಸುಮಾರು ಒಂದು 3 ಅವಾಗ ವಿಂಗಡಿಸಬಹುದು, ಏಕದಳ, ದ್ವಿದಳ ಮತ್ತೆ ಮರದ ಮೇವು ಅಂತ. ಏಕದಳದಲ್ಲಿ ಹುಲ್ಲುಗಳಿರುತ್ತೆ, ಏಕದಳ ಅದರಲ್ಲಿ ಬಹುವಾರ್ಷಿಕ, ಏಕವಾರ್ಷಿಕ ಅಂದ್ರೆ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅದರ ಲೈಫ್ ಸೈಕಲ್. ಫಾರ್ ಎಕ್ಸಾಂಪಲ್ ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಒಂದು 3 ತಿಂಗಳಲ್ಲಿ ಆ ಬೆಳೆ ಮುಗೀತು, ಅದು ಏಕವಾರ್ಷಿಕ ನಮ್ಮ ಬೆಳೆಗಳಾಗಿರುತ್ತೆ. ಬಹುವಾರ್ಷಿಕ ಅಂತಂತಂದ್ರೆ ಸುಮಾರು ವರ್ಷ 2-3 ವರ್ಷದ ಮೇಲೆ ಹೋಗುತ್ತೆ. ಹೇಳದಲ್ಲ ಗ್ರಾಸಸ್ ಯಾವ್ದಾದ್ರು ಸಂಪೂರ್ಣ ನೇಪಿಯರ್ ಆಗಿರ್ಬೋದು, ಸೊ ಸೋರ್ಗಮ್ ಸುಡಂಗ್ ಗ್ರಾಸ್ ಅಂತ ಹೇಳ್ತೀವಿ, ಮತ್ತೆ ಗಿನಿ ಹುಲ್ ಆಗಿರ್ಬೋದು, ಇವೆಲ್ಲ ಬಹುವಾರ್ಷಿಕ. ಸೊ ಅದು ಕಟ್ ಮಾಡ್ತೇವೆ, ಮಲ್ಟಿ ಕಟಿಂಗ್ ಅವಿರುತ್ತೆ, ಕಟ್ ಮಾಡಿದ್ರೆ ಬರ್ತಾ ಇರುತ್ತೆ. ಸೊ ಒಂದು 45 ದಿನಕ್ಕೆ ಮತ್ತೆ ಇನ್ನೊಂದ್ಸರಿ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ಹಾಕ್ಬೋದು, ಅದು ಬಹುವಾರ್ಷಿಕ. ಅದರಲ್ಲಿ ಮತ್ತೆ ದ್ವಿದಳ ಧಾನ್ಯ ಮೇವುಗಳಿದೆ, ಆ ದ್ವಿದಳ ಧಾನ್ಯದಲ್ಲೂ ಸಹ ಏಕವಾರ್ಷಿಕ ಬಹುವಾರ್ಷಿಕ ಅಂತೇವೆ. ಏಕವಾರ್ಷಿಕ ಅಂತಂದ್ರೆ ಈ ಅಲಸಂದೆ, ಅದು ಅಷ್ಟೇ, ಅಲಸಂದೆ ಮತ್ತೆ ಹುರುಳಿ, ಮೇವಿನ ಹುರುಳಿ ಇದೆ, ಮೇವಿನ ಅಲಸಂದೆ ಇದೆ. ಮತ್ತೆ ಬಹುವಾರ್ಷಿಕ ಅಂದ್ರೆ ಲ್ಯೂಸರ್ನ್ ಅಂತ ಬರುತ್ತೆ, ಮೆಂತೆ, ಕುದುರೆ ಮಸಾಲೆ ಮತ್ತೆ ಹೆಡ್ಜ್ ಲ್ಯೂಸರ್ನ್ ಅಂತ ಇದೆ, ಅವನ್ನು ಕೊಡ್ಬೋದು. ಅವೆಲ್ಲ ಬಹುವಾರ್ಷಿಕ ಅಂತ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಕೆಲವೊಂದು ಮರದ ಮೇವುಗಳಿದೆ, ಈ ಮರದ ಮೇವುಗಳು ಬಹಳ ಒಳ್ಳೆಯದು, ಯಾರು ಇಲ್ಲಿ ಸೂಟ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಜಾಸ್ತಿ ಇದಿದೆ ಕಾಡಿನ ಸಂಪತ್ತು. ಸೊ ಸುಬಾಬಲ್ಲು ಮತ್ತೆ ಹೆಬ್ಬೇವು ಮತ್ತೆ ನುಗ್ಗೆ ಮರದ್ದು ಮತ್ತೆ ಹೇಳಿದ್ರೆ ಕೊಕ್ಕೋ, ಇವೆಲ್ಲ ಕೆಲವೊಂದು ಸ್ವಲ್ಪ ಹಲಸು ಕೊಡ್ಬೋದು, ಜಾಸ್ತಿ ಕೊಡ್ಲಿಕ್ಕಾಗಲ್ಲ, ಅದು ಮೇಕೆಗಳಿಗೆ ಒಳ್ಳೆಯದು. ಇಷ್ಟನ್ನು ಹಸುಗಳಿಗೆ ಕೊಡ್ಬೋದು. ನಾ ಹೇಳಿದ ನುಗ್ಗೆ ಬಹಳ ಒಳ್ಳೆಯದು. ನುಗ್ಗೆ ನೀವು ನಂಬ್ತೀರ ಬಿಡ್ತೀರ, ನಮ್ಮ ಒಂದು ಸೆಮೆನ್ ಸ್ಟೇಷನ್ ಇದೆ, NSS ಅಂತ, ನ್ಯಾಷನಲ್ ಸ್ವಮ್ ಸ್ಟೇಷನ್, ಹೆಸರುಘಟ್ಟದಲ್ಲಿದೆ. ಅಲ್ಲಿ ಪರ್ಟಿಕ್ಯುಲರ್ ಒಂದು ಬುಲ್ ಅಂದ್ರೆ ಒಂದು ಗಂಡು ಹಸುಗೆ ಇಷ್ಟಿಂತ ನುಗ್ಗೆ ಸೊಪ್ಪು ಕೊಡ್ಲೇಬೇಕು ಅವರು, ಅದು ಡಯಟ್ ಅಲ್ಲಿ ಕೊಡ್ಲೇಬೇಕು, ಒಂದು 3 KG 4 KG. ಯಾಕಂದ್ರೆ ಅದರದ್ದು ಅಷ್ಟು ನ್ಯೂಟ್ರಿಯೆಂಟ್ಸ್ ಇದೆ, ಸೋಡಿಯಂ, ಪೊಟಾಷಿಯಂ ಇವೆಲ್ಲ ಜಾಸ್ತಿ ಹೇರಳವಾಗಿದೆ. ಸೊ ಅದಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ. ನುಗ್ಗೆ ಸೊಪ್ಪು ಕೊಡೋದ್ರಿಂದ ಒಂದು ಚೆನ್ನಾಗಿ, ಕೆಲವರು ಈಗ ಮನುಷ್ಯರು ತಿಂತಿದ್ದಾರೆ, ಪೌಡರ್ ಮಾಡಿಕೊಂಡು ಅದು ಕನ್ಸಂಪ್ಷನ್ ಮಾಡ್ತಿದ್ದಾರೆ. ಅದು ಒಂದು ಮರದ ಮೇವು, ಅದು ಸುಮಾರು ಬಯೋಮಸ್ ಜಾಸ್ತಿ ಇದೆ, ಅದರದ್ದು ಈಲ್ಡಿಂಗ್ ಅಂದ್ರೆ ಮೇಲೆ ಬಯೋಮಸ್ ಅಂತ ಹೇಳೋ, ಅದು ಜಾಸ್ತಿ ನುಗ್ಗೆ ಸೊಪ್ಪಲ್ಲಿ ಇದೆ. 650 ಟನ್ ಬರುತ್ತೆ ಬೇಕಾದ್ರೆ ನಾವು 1 ಎಕರೆಗೆ ನಾವು ಕರೆಕ್ಟ್ ಪ್ರೊಡಕ್ಷನ್ ಮಾಡಿದ್ರೆ. ಅದು ನುಗ್ಗೆ ಸೊಪ್ಪು, ಅಗಸೆನೂ ಇದೆ, ಮತ್ತೆ ಸುಬಾಬುಲ್ ಇವೆಲ್ಲ ಮರದ ಮೇವುಗಳು. ಇವನು ನಾವು ಬದುಗಳಲ್ಲಿ ಹಾಕೊಬಹುದು ಆಲ್ಟರ್ನೇಟಿವ್ ಆಗಿ, ಕೆಲವೊಂದು ಸ್ಪೇಸ್ ಕಡಿಮೆ ಇರುತ್ತೆ, ಇವೆಲ್ಲ ಗಟ್ಟದ ಮೇಲೆ ಮಾಡಿ, ಇಲ್ಲಿ ಸ್ವಲ್ಪ ಕಡಿಮೆ ಬಟ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ. ಮತ್ತೆ ಗ್ಲೈರಿಸಿಡಿಯನ್ನು ಹಾಕ್ತಾರೆ ಕೆಲವರು, ಗೊಬ್ಬರದ ಗಿಡ ಅಂತ ಹೇಳ್ತಾರೆ, ಗೊಬ್ಬರ ಸ್ವಲ್ಪ ಅದನ್ನು ಹಾಕ್ತಾರೆ, ಅದನ್ನು ಕೊಡ್ಬೋದು, ಸ್ವಲ್ಪ ಕೊಡ್ಬೋದು ಅಷ್ಟೇ, ಒಂದು 2 KG 3 KG. ಬಟ್ ಒಂದು 5 KG ಪ್ರಮಾಣದವರೆಗೂ ನಾವು ಮರದ ಮೇವು ಕೊಡಬಹುದು. ಇದೊಂದು ಆಲ್ಟರ್ನೇಟಿವ್ ಸರ್. ಈಗ ಮುಖ್ಯವಾಗಿ ಮೇನ್ ಮುಖ್ಯವಾದಂತಹ ಹಸಿರು ಮೇವಿನ ಬಗ್ಗೆ ಬರುದಿದ್ರೆ, ನಾವು ಸಾಮಾನ್ಯವಾಗಿ ಮೊದಲೆಲ್ಲ ದನಗಳನ್ನ ಮೇಲಿಕ್ಕೆ ಬಿಡ್ತಾ ಇರುವಂತಹದ್ದು ಪದ್ಧತಿ ಆಗಿತ್ತು. ಈಗ ಆ ತರ ಇಲ್ಲ, ಯಾಕಂತ ಹೇಳಿದ್ರೆ ದನಗಳು ಕೂಡ ಈ ನಾವು ಹೈಬ್ರಿಡ್ ದನಗಳನ್ನ ತಗೊಂಡು. ಹೌದು, ಇಂಥ ಸಂದರ್ಭದಲ್ಲಿ ನಾವು ಹುಲ್ಲು, ಹಸಿರು ಹುಲ್ಲನ್ನ ತಂದು ಕೊಡುವಂತಹದ್ದು ಪದ್ಧತಿ. ಆದ್ರೆ ಹಸಿರು ಹುಲ್ಲು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗುವಾಗ ಇದಕ್ಕೆ ಏನು ಒಂದು ಆಲ್ಟರ್ನೇಟಿವ್ ಅನ್ನುವಂಥದ್ದು? ಇದಕ್ಕೆ ಸರ್ ಈಗ ಆಲ್ಟರ್ನೇಟಿವ್ ಏನಂತಂದ್ರೆ, ಕೆಲವರು ನನ್ನ ಪ್ರಕಾರ ಫಸ್ಟ್ ಎಲ್ಲ ಅದೇ ಹೇಳಿದ ಗ್ರೇಸಿಂಗ್ ಅಂದರೆ ಗೋಮಾಳಗಳಿದ್ದವು ಎಲ್ಲ ಜನಗಳೆಲ್ಲ ರೈತರುಗಳೆಲ್ಲ ಹಸುಗಳನ್ನ ಬಿಡ್ತಿದ್ರು ಗುಡ್ಡೆ ಮೇಲೆ ಬಿಟ್ಟು ಮತ್ತೆ ಆ ಟೈಮ್ ಕಾಲು ಕರ್ಕೊಳ್ಳೋದು ಬಿಡೋರು. ಈಗ ಹಂಗಿಲ್ಲ, ಸ್ಟಾಲ್ ಫೀಡಿಂಗ್ ಒಂದೇ ಹತ್ರ ಹಸು ಮೇ ಕಟ್ಟಾಕಿ ಒಳ್ಳೆ ಅದಕ್ಕೆ ನಮ್ಮ ಮಕ್ಕಳಿಗಿಂತ ಚೆನ್ನಾಗಿ ಸಾಕ್ತಿದ್ದಾರೆ. ಅದಕ್ಕೆಲ್ಲ ಫ್ಯಾನ್ ಹಾಕಿ ಫಾಗರ್ಸ್ ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ. ಸೊ ಆಗಿದ್ದಾಗ ನಾವು ಹಸಿರು ಮೇ ಕೊಡೋದು ಇಂಪಾರ್ಟೆಂಟ್. ಆಲ್ಟರ್ನೇಟ್ ಹಸಿರು ಮೇಗೆ ಆಲ್ಟರ್ನೇಟ್ ಇಲ್ಲವೇ ಇಲ್ಲ. ಸೊ ಹಸಿರು ಮೇ ಹೊರೆ ಬೆಳ್ಕೊಂಡ್ರೆ ಹೈನುಗಾರಿಕೆಯಲ್ಲಿ ಭಾಳ ಉತ್ತಮ, ಅದು ಇನ್ಕಮ್ ಅಷ್ಟು ಆದಾಯ ಚೆನ್ನಾಗಿ ಅಷ್ಟೇ ಇರುತ್ತೆ. ಹೊರಗಡೆಯಿಂದ ತರಿಸಿದ್ರೆ ಸ್ವಲ್ಪ ಕಡಿಮೆ, ಜಾಸ್ತಿ ಆಗುತ್ತೆ ಅವರಿಗೆ ಇನ್ಕಮ್ ಬರೋದು, ಕಡಿಮೆ ಆಗುತ್ತೆ ಮತ್ತು ಅವರಿಗೆ ಹೊರೆ ಹೆಚ್ಚಿನ ಹೊರೆ ಆಗುತ್ತೆ. ಆಲ್ಟರ್ನೇಟಿವ್ ಏನಂತಂತಂದ್ರೆ ಕೆಲವರು ಈಗ ಹಸಿರು ಮೇ ಬೆಳ್ಕೊಂಡಿರ್ತಾರೆ, ಅದು ಬೆಳ್ಕೊಂಡಾದ್ಮೇಲೆ ಈ ಟೈಮ್ ಮಾತ್ರ ಕೊಡ್ಬೇಕು. ಕೆಲವರು ಒಂದು ಎಕರೆಯಲ್ಲಿ ಬೆಳೆದಿರ್ತಾರೆ, ಒಂದು ಎರಡು ಹಸು ಸಾಕಿರ್ತಾರೆ, ಅವ್ರಿಗೆ ಜಾಸ್ತಿ ಆಗುತ್ತೆ ಹಸಿರು ಮೇವು. ಆ ಟೈಮಲ್ಲಿ ಏನು ಮಾಡ್ಕೊಂಬೋದು, ಸೈಲೇಜ್ ಮಾಡ್ಕೊಬೋದು, ಅದೊಂದು ಆಲ್ಟರ್ನೇಟಿವ್. ಸೈಲೇಜ್ ಅಂತಂತಂದ್ರೆ ಅದು ಒಂದು ಫರ್ಮೆಂಟೆಡ್ ಫುಡ್ ಅಂತ. ಈಗ ನಾವು ಹಸಿರು ಮೇವು ಜಾಸ್ತಿ ಬೆಳೆದಿದ್ದೀರಿ, ಸೊ ಆ ಟೈಮ್ ಕೊಡೋಕ್ಕಾಗಲ್ಲ ಹಸುಗೆ, ಆದರೆ ನಮ್ಗೆ ಸ್ವಲ್ಪ ಬೇಕಾಗಿರುತ್ತೆ, ಇನ್ನೂ ಜಾಸ್ತಿ ಉಳಿದಿರುತ್ತೆ. ಸೊ ಕಟ್ ಮಾಡಿದ್ರೆ ಒಣಗೋಗುತ್ತೆ ಮತ್ತು ತೋಟದಲ್ಲಿ ಬಿಟ್ಟರು ಹಾಳಾಗ್ಬಿಡುತ್ತೆ. ಆ ಹಸಿರು ಮೇವು ಹಸಿರು ಮೇವಾಗಿ ಉಳಿಸ್ಕೊಳ್ಳೋದು ಅದೇ ಪದ್ಧತಿನ ಸ್ವಲ್ಪ ಸೈಲೇಜ್ ಅಂತ ನಾವು ಮಾಡೋದು. ಹೇಗಂತಂದ್ರೆ ಅದರದ್ದು ಈಗ ಟನ್ ಹೇಳ್ತೀನಿ, ಒಂದು ಟನ್ನು ಹಸಿರು ಮೇವು ಇದೆಯಾ ಅಂತಂದರೆ ಅದನ್ನ ಚಾಫ್ ಕಟ್ಟರಲ್ಲಿ ಅಂದರೆ ಹುಲ್ಲು ಕತ್ತರಿಸುವಂಥದ್ರಲ್ಲಿ ಕಟ್ ಮಾಡಿ, ಸೊ ಅದನ್ನು ಸಣ್ಣ ಸಣ್ಣ ಒಂದೊಂದು ಅರ್ಧ ಅರ್ಧ ಇಂಚು ಬರುತ್ತೆ. ಅದನ್ನು ತೊಗೊಂಡ್ಬಂದು ನಾವೊಂದು ಏರಿಟೇಟೆಡ್ ಅಂದರೆ ಗಟ್ಟಿಯಾಗಿ ಏರಿಟೇಟ್ ಮಾಡಬೇಕು, ಗಾಳಿ ಆಡಲೇಬಾರ್ದು, ಅದು ಫರ್ಮೆಂಟ್ ಆಗಬೇಕಂತಂದ್ರೆ ಯಾವುದೇ ಒಂದು ಸ್ವಲ್ಪ ಗಾಳಿ ಬಂತಂದರೆ ಏರೋಬಿಕ್ ಕಂಡೀಷನ್ ಬಂದ್ಬಿಡುತ್ತೆ. ಸೊ ಆಗ ಬ್ಯಾಕ್ಟೀರಿಯಲ್ ಗ್ರೋತ್, ಫಂಗಲ್ ಗ್ರೋತ್ ಎಲ್ಲ ಆಗ್ಬಿಡುತ್ತೆ. ಸೊ ಬೇಡ, ಸೊ ಗಟ್ಟಿಯಾಗಿ ನಾವು ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಏರಿಟೇಟ್ ಮಾಡಿಕೊಂಡು ಒಂದು ಪಿಟ್ಟಲ್ಲಿ ಇಲ್ಲಂತಂದ್ರೆ ಅಟ್ಲೀಸ್ಟ್ ಒಂದು ಸೈಲೇಜ್ ಬ್ಯಾಗ್ ಅಂತ ಬರುತ್ತೆ, ಯಾವ್ದು ಗೋಣಿ ಆದ್ರೂ ಯಾವ್ದಾದ್ರೂ ಆಗ್ಬೋದು, ಅದನ್ನು ನಾವು ಏರ್ಟೈಟ್ ಮಾಡಿ ಕಟ್ಟಬೇಕು. ಆ ಕಟ್ಟೋ ಟೈಮಲ್ಲಿ ಒಳಗಡೆ ಸ್ವಲ್ಪ ನಾವು ಕಲ್ಚರ್ ಅಂತ ಮಾಡ್ಕೊಂಡ್ರೆ ಒಳ್ಳೆಯದು. ಆ ಕಲ್ಚರ್ ಅಂದರೆ ಮೀಡಿಯಾ, ಅದಕ್ಕೆ ಅದು ಏನಾದರೂ ಸ್ವಲ್ಪ ಫರ್ಮೆಂಟ್ ಆಗಿ ಸ್ವಲ್ಪ ಸ್ಮೆಲ್ ಬರುತ್ತೆ, ಅದನ್ನ ಪರಿಮಳನೇ ಅಷ್ಟು ಚೆಂದ ಇರುತ್ತೆ. ಅದಕ್ಕೆ ನಾವು ಒಂದು 10 ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಮಜ್ಜಿಗೆ ಮತ್ತು ಸ್ವಲ್ಪ ಒಂದು 2 ಕೆಜಿ ಬೆಲ್ಲ, ಒಂದು ಬೇಕಾದ್ರೆ 1 ಕೆಜಿ ಯೂರಿಯಾನ ಹಾಕು. ಯೂರಿಯಾ ಈಸ್ ಗೋ ಅಂದರೆ ಡೈಜೆಷನ್ ಆಗುತ್ತೆ, 1 ಟನ್ಗೆ ನಾನು ಹೇಳ್ತೀವಿ, 1 ಟನ್ಗೆ ಇದನ್ನು ಹಾಕೊಂಡು ಈ ಮಿಶ್ರಣನ ನಾವು ಸ್ವಲ್ಪ 1 ಲೇಟ್ 15 ಸೆಂಟಿಮೀಟರ್ ಆಗಿದಾಗ ಆ ಲೇಯರ್ ಮಿಶ್ರಣ ಮಾಡಿಕೊಂಡು ಟೈಟಾಗಿ ಪ್ರೆಸ್ ಮಾಡ್ತಾ ಕಟ್ಟಿ ಲಾಸ್ಟ್ ಬೈಂಡ್ ಮಾಡಿದರೆ ಕಟ್ಕೊಂಡ್ರೆ ಸುಮಾರು 1-2 ದಿನಕ್ಕೆ ಅದು ಫರ್ಮೆಂಟ್ ಆಗಿರುತ್ತೆ. ಅಂದರೆ ಈಗ ಹುಳಿ ಬಂತ ಹೇಳ್ತಿರಲ್ಲ ನಾವು, ಆ ಥರ ಬಂದಿರುತ್ತೆ, ಒಳ್ಳೆ ಸ್ಮೆಲ್, ಬಟ್ ಅದೇ ಥರ ಇರುತ್ತೆ, ಹಸಿರಾಗಿ ಇರುತ್ತೆ, ಅದು ಅದೇನು ಹಾಳಾಗಲ್ಲ. ಸೊ ನಾವು ಅದನ್ನ ನಮ್ಮ ಈ ಒಕ್ಕೂಟದಲ್ಲಿ ನಾವು ಕೊಡ್ತಿದ್ದೀವಿ ರೈತರಿಗೆ, ಯಾಕಂತಂದ್ರೆ ಹಸಿರು ಮೇವು ಕೊರತೆ ಇದೆ. ಈಗ ಆಲ್ಟರ್ನೇಟ್ ಅಂತ ಹೇಳಿದ್ರಲ್ಲ, ಹಸಿರು ಮೇವು ಕೊರತೆ ಇದ್ದಾಗ ಏನಾದ್ರು ಮಾಡಲೇಬೇಕಲ್ವಾ. ಸೊ ಅದನ್ನು ಸುಮಾರು ಒಂದು 6-7 ಕೆಜಿ ನಾವು ನಿಯಮಿತವಾಗಿ ಕೊಡ್ಬೋದು ನಮ್ಮ ರಾಸುಗಳಿಗೆ, ಏನು ತೊಂದರೆ ಇಲ್ಲ, ಹಾಳಿನ ಇಳುವರಿ ಸಹ ಜಾಸ್ತಿ ಆಗುತ್ತೆ. ಇದು 50 ದಿವಸದೊಳಗೆ ಉಳಿಸಬಹುದಾ? ಹೇಗೆ ಫಸ್ಟ್ ಮಾಡಿದ್ದಾದ್ಮೇಲೆ ನೀವು 2 ವರ್ಷದ ಬೇಕಾರ ಆಗಿರುತ್ತೆ ಅದು. ನೀವೇನು ಅಂದ್ರೆ ಈಗ ಒಂದು ಸೆಲೇಜ್ ಮಾಡ್ಕೊಂತೀವಲ್ಲ, ಅದೊಂದು ಬೇಲ್ ತರ ಮಾಡ್ಕೊಂಡು ಇಲ್ಲಂತ ಒಂದು ಬ್ಯಾಗಲ್ಲಿ ಮಾಡ್ಕೊಂಡು, ಸೊ ಸುಮಾರು ಒಂದು 6 ತಿಂಗಳು ನಾವು ಓಪನ್ ಮಾಡದೇ ಇದ್ರು ಸಹ ಹಾಗೆ ಇರುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. 40 ದಿನ ಆದ್ಮೇಲೆ ಫರ್ಮೆಂಟ್ ಆಯ್ತು, ಅದೇನು ಹಂಗೆ ಯೂಸ್ ಮಾಡ್ಬೇಕಂತ ಏನಿಲ್ಲ, ಬಟ್ ಬಿಲೋ ಅಂದ್ರೆ ಕಡಿಮೆ ಯೂಸ್ ಮಾಡಬಾರ್ದು. 40 ದಿನ ಆದ್ಮೇಲೆ ಯಾವ ಬೇಕು ಯೂಸ್ ಮಾಡಬಹುದು. 2 ವರ್ಷದವರೆಗೂ ನಮ್ಮ ಈ ಕಂಪ್ನಿಯಿಂದ ತರಿಸ್ತಾ ಇದೀವಿ ನಾವು. ಸೈಲೇಜ್ ಒಂದು ಕಾರ್ನೆಸ್ಟ್ ಕಂಪ್ನಿ ಅಂತ ಇದೆ, ಅಲ್ಲಿಂದ ನಾವು ಪ್ರೊಡಕ್ಷನ್ ಮಾಡಿಸಿ ತರಿಸ್ತೇವೆ. ಸುಮಾರು 1 ಕೆಜಿಗೆ 8 ರೂಪಾಯಿ 65 ಪೈಸೆಗೆ ನಾವು ತರಿಸ್ತಿದ್ದೀವಿ. ಸೊ ರೈತರಿಗೆ ನಾವು 2 ರೂಪಾಯಿ ಅನುದಾನ ಕೊಟ್ಟು, ಸೊ ಅದಕ್ಕೆ 6 ರೂಪಾಯಿಗೆ ನಾವು ಕೊಡ್ತಾ ಇದೀವಿ. ಸರಿ, ಈಗ ಇದಲ್ಲದೆ ಈಗ ಹಸಿರು ಮೇವು ನೀವು ಬಹುವಾರ್ಷಿಕ ಗಿಡಗಳಿಂದ ಕೂಡ ಹಸಿರು ಮೇವನ್ನು ಪಡಿಬಹುದು ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಸುವಂತಹ ದಿಲ್ಲಿಗೆ ಸೂಟ್ ಆಗುವಂತಹ ಇದು ಯಾವುದೆಲ್ಲ? ಸರಿ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನು ಮೇಜರ್ ಡ್ರಾಬ್ಯಾಕ್ ಅಂತ ಹೇಳ್ಬೋದು ಇದು, ಯಾಕಂತಂದ್ರೆ ಯಾರು ಸಹ ಫಾರ್ಡರ್ ಅಂದರೆ ನಮ್ಮ ಮೇವುಗಳಿಗೆ ಬೆಲೆ ರಿಸರ್ಚ್ ಅಂತ ಮಾಡಲಿಲ್ಲ. ಇಲ್ಲೆಲ್ಲ ಭತ್ತ ಆಗಿರ್ಬೋದು ಮತ್ತು ನಮ್ಮ ತೆಂಗು ಅಡಿಕೆ ಕೊಕ್ಕೋ ಇವ್ರ ಬಗ್ಗೆ ಪ್ಲಾಂಟೇಷನ್ ಕ್ರಾಪ್ಸ್ ಬಗ್ಗೆ ಹೆಚ್ಚು ಒಲವು ತೋರಿಸಿದ್ದಾರೆ. ಆದರೆ ನಮ್ಮ ಹಸಿರು ಮೇವುಗಳು ಅಂದರೆ ಹಸುಗಳಿಗೆ ಬೇಕಾದಂಥ ಮೇವುಗಳ ಬಗ್ಗೆ ಯಾವುದಿಲ್ಲ. ಇಲ್ಲಿಂದ ನೈಬರ್ ಒಂದು ಡಿಸ್ಟಿಕ್ ಅಂದರೆ ಧಾರವಾಡ, ಅಲ್ಲಿ ಒಂದು IGFRA ಅಂತ ಇದೆ, ಇಂಡಿಯನ್ ಗ್ರಾಸ್ ಲ್ಯಾಂಡ್ ಫಾರ್ಡರ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅಲ್ಲಿಂದ ನಾವು ಸುಮಾರು ಹೈಬ್ರಿಡ್ಸ್ನ ಅಲ್ಲಿಂದ ತೊಗೊಂಡು ಬಂದಿವಿ. ಸಂಪೂರ್ಣ ಆಗಿರ್ಬೋದು ಅದು ಧಾರವಾಡದೆ, ಅವರಲ್ಲಿ ಪ್ರೊಡಕ್ಷನ್ ಅಂದರೆ ಅವರು ಅಲ್ಲಿ ಡೆವಲಪ್ ಮಾಡಿರೋದಂಥದ್ದು ನಾವಿಲ್ಲಿ ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ. ಇಲ್ಲೇ ಪರ್ಟಿಕ್ಯುಲರ್ ಇಲ್ಲೇ ಅಂದರೆ ಒಂದು ರಿಸರ್ಚ್ ಸ್ಟೇಷನ್ ಇಲ್ಲ, ಯಾರು ಅಷ್ಟೊಂದು ಮಾಡಿಲ್ಲ. ಸೊ ನಾವೇ ಒಂದು ಎಕ್ಸಾಂಪಲ್, ನಾನೇ ಒಂದು ಟ್ರಯಲ್ ಎರರ್ ಬೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಧಾರವಾಡದಿಂದ ನಾವು ಒಂದು ಸ್ವಲ್ಪ ಗಿನಿ ಹೈಬ್ರಿಡ್ ಸೀಡ್ಸ್ ಅಂತ ತರಿಸಿದ್ವಿ. ಅದು ಮಲ್ಟಿ ಕಟಿಂಗು ಮತ್ತು ಬಹುವಾರ್ಷಿಕನ ಅಂತ ಹೇಳ್ಬೋದು, ಅದು ಇಲ್ಲಿಗೆ ಭಾಳ ಸೂಟ್ ಆಗಿದೆ. ಯಾಕಂತಂದ್ರೆ ನಾನು ಅಬ್ಸರ್ವೇಷನ್ನು, ಅದು ಗಿನಿ ಹುಲ್ಲು ಅಂದ್ಕೊಂಡು ಎಲ್ಲರ ಮೈಂಡ್ ಸೆಟ್ಟಲ್ಲಿ ಸ್ವಲ್ಪ ಹುಲ್ಲು ಥರ ಇರುತ್ತೆ, ಸ್ವಲ್ಪ ಕಡಿಮೆ ಅಂತ. ಬಟ್ ಅದು ಹೈಬ್ರಿಡ್ ಅನ್ನೋದು ಸುಮಾರು 6-7 ಅಡಿವರೆಗೂ ಮೇವು ಬರುತ್ತೆ. ಅದು ನೆರಳು, ನೀವು ಬೇಕಾದ್ರೆ ಎಂಥ ನೆರಳು ಮರದ ಕೆಳಗಡೆ ಬೇಕಾದ್ರೆ ಹಾಕ್ಬೋದು. ನಾವು ಯಾವುದೋ ಮರಗಳಿಗೆ ಅದರದ್ದು ನೇಚರ್ ಹಾಗೆ ನೆರಳನ್ನು ಇಷ್ಟಪಟ್ಟು ಬದುಕುವಂಥ ಹುಲ್ಲಿನ ಜಾತಿ ಆಗಿರುತ್ತೆ. ಅದರಲ್ಲಿ ಹೈಬ್ರಿಡ್ ಆಗಿರೋದ್ರಿಂದ ಸುಮಾರು ಹೈಟ್ ಒಳ್ಳೆ ಇದು ಬರುತ್ತೆ, ಮತ್ತೆ ಬೀಜ ಬರಲ್ಲ, ಯಾವುದೇ ಎಫೆಕ್ಟ್ ಇಲ್ಲ, ಮತ್ತೆ ಅದರಲ್ಲಿ ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ, ಮಣ್ಣಿನ ಸವಕಳಿ ತುಂಬಾ ಮಳೆ ಬಿಡ್ತಿರ್ತಲ್ವ, ಸೊ ಮಣ್ಣಲ್ಲಿರುವಂತ ಪೋಷಕಾಂಶಗಳೆಲ್ಲ ಕೊಚ್ಕೊಂಡು ಸಮುದ್ರಿಸಿ ಅಂದ್ರೆ ನೀರಲ್ಲಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದು ರೂಟ್ ಸಿಸ್ಟಮ್ ಆಗಿರುತ್ತೆ, ಫೈಬ್ರಸ್ ಸಿಸ್ಟಮ್ ಇರುತ್ತೆ, ಸೊ ಮಣ್ಣಿನ ಚೆನ್ನಾಗಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಅದೊಂದು ಮೇಜರ್ ಒಂದು ಅಡ್ವಾಂಟೇಜ್. ಅಡಿಕೆ ಗಿಡದಲ್ಲಿ ಹಾಕ್ಬೋದು, ನಾವು ಬೆಳೆದು ನೋಡಿದೀವಿ, ಸುಮಾರು ಒಂದು ಒಳ್ಳೆ ಈಲ್ಡ್ ಚೆನ್ನಾಗಿ ಬಂದಿದೆ, ಮತ್ತೆ ಮಲ್ಟಿ ಕಟಿಂಗ್, ಅದು ಈ ಒಂದು ಫಸ್ಟ್ ಕಟಿಂಗ್ ಒಂದು 70 ದಿನಕ್ಕೆ ಬರುತ್ತೆ ಹಾಕೊಂಡದ್ಮೇಲೆ, ಮತ್ತೆ ನೆಕ್ಸ್ಟ್ ಕಟಿಂಗ್ ಎಲ್ಲ ಸುಮಾರು 35-40 ದಿನಕ್ಕೆ ಕಟ್ ಮಾಡಬಹುದು, ಅಷ್ಟು ಹೈಟ್ ಬರ್ತಾ ಇರುತ್ತೆ. ಮತ್ತೆ ಅದಕ್ಕೆ ಬೇಕಾದ ಪೋಷಕಾಂಶಗಳು ಕೊಡಬೇಕಷ್ಟೇ ನಾವು, ಅದಕ್ಕೆ ಎನ್ ಪಿ ಕೆ ಕೊಡಬೇಕು. ಅದು 40-60-20 ಅಂತ ಇದೆ, ಅಂದ್ರೆ ಒಂದು ಎಕರೆಗೆ 40 ಕೆಜಿ ಎನ್ ಮತ್ತೆ 60 ಕೆಜಿ ಫಾಸ್ಫರಸ್ ಮತ್ತೆ ಪೊಟಾಷಿಯಂ ಒಂದು 10 ಕೆಜಿ ಕೊಡಬೇಕಂತ ನಮ್ಮ ಪಿ ಒ ಪಿಲಿ ರೆಕಮೆಂಡೇಶನ್ ಕೊಡಬಹುದು. ಇದೀಗ ನಮ್ಮ ತೋಟಗಾರಿಕಾ ಬೆಳೆಗಳಾದಂಥ ಏನು ಅಡಿಕೆ ಇರ್ಬೋದು, ತೆಂಗಿನ ಮಧ್ಯೆ ಬೆಳೆಸುವಾಗ ಅದರ ಪೋಷಕಾಂಶಗಳನ್ನು ಇದು ತಗೊಳ್ಳುವಂಥ ಚಾನ್ಸ್ ಅದು ಅದಕ್ಕೆ ಬೇಜಾರು ನಾವು ತುಂಬ ಕೊಟ್ಟಿರ್ತೀವಿ, ಅದಕ್ಕೆ ಅದು ಇಷ್ಟು ಚೆನ್ನಾಗಿ ಬಂದಿರೋದು. ನನ್ನ ಅಬ್ಸರ್ವೇಷನ್, ಇದಕ್ಕೇನು ಅವಶ್ಯಕತೆನೇ ಇರಲಿಲ್ಲ, ಬಟ್ ಹೊರಗಡೆ ಲ್ಯಾಂಡಲ್ಲಿ ಬೆಳೆದಾಗ ಸ್ವಲ್ಪ ಬೇಕಾಗುತ್ತೆ ಪೋಷಕಾಂಶಗಳು. ಬಟ್ ಅಲ್ಲಿ ನಾವು ಇದರಲ್ಲಿ ಬೆಳಿತೀವಲ್ವ ಅಡಿಕೆ ಮತ್ತಿದ್ರಲ್ಲಿ, ಯಾವುದೇ ಥರದ್ದು ಅದಕ್ಕೇನು ಅಷ್ಟೊಂದು ಎಫೆಕ್ಟ್ ಆಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇದ್ರಿಗೆ ನೀವು ಸುಮಾರು ಕೊಟ್ಟಿರ್ತೀನಿ, ಅದಕ್ಕೆ ನಮ್ಮ ಅಡಿಕೆಗೆ ತೆಂಗು ಇವೆಲ್ಲ ನಾವೇ ಪೋಷಕಾಂಶಗಳು ಕೊಟ್ಟಿರ್ತೀವಲ್ಲ, ಚೆನ್ನಾಗಿ ಬಂದಿದೆ. ಮತ್ತೆ ಇದಕ್ಕೆ ಬೆಳಿಬೇಕಂತಂದ್ರೆ ಮೇಜರ್ ನಾವು ಹಾಗೆ ಬಿತ್ತನೆ ಮಾಡ್ಲಿಕ್ಕಾಗಲ್ಲ, ಗಿನಿ ಹುಲ್ಲು ಅನ್ನೋದು ಫಸ್ಟ್ ನರ್ಸರಿ ಮಾಡ್ಕೊಬೇಕು, ಮಡೆ ಮಾಡ್ಕೊಬೇಕು ಅಂತ ಹೇಳ್ತಾರೆ, ಭತ್ತದ ಮೊದಲ ಆ ಮಡಿ ಮಾಡ್ಕೊಬೇಕಲ್ಲ, ಆ ಥರ ಮಾಡ್ಕೊಬೇಕು. ಇದಕ್ಕೆ ಬೇಕಾದಂತ ಒಂದು ಲ್ಯಾಂಡಲ್ಲಿ ಒಂದು ಸುಮಾರು ಒಂದು 10 ಅಡಿ ಸ್ಕ್ವೇರ್ ಫೀಟ್ ಇದರಲ್ಲಿ ನಾವು ಒಂದು 15 ಸೆಂಟಿಮೀಟರ್ ಹೈಟ್ ಸೀಡ್ ಬೆಡ್ ಮಾಡಿಕೊಂಡು ಅದಕ್ಕೆ ನರ್ಸರಿ ಥರ ಮಾಡಿಕೊಂಡು ಅದಕ್ಕೆ ನಾವು ಬೇಕಾದ ಸ್ಟಾರ್ಟಿಂಗಲ್ಲೇ ಗೊಬ್ಬರ ಆಗಿರ್ಬೋದು, ಇಲ್ಲ ಸುಮಾರು ಒಂದು ನಾವು ನೋಡಿದ ಎರೆಹುಳ ಗೊಬ್ಬರ ಒಳ್ಳೇದಾಗಿ ಬಂದಿತ್ತು ಅದ್ರ ಜೊತೆ, ಮತ್ತೆ ಒಂದು ಡಿ ಎ ಪಿನೆಲ್ಲ ಸುಫಾಲನ್ನು 19 ಯಾವುದಾದ್ರು ಒಂದು ಹಾಕ್ಕೊಂಡು ಚೆನ್ನಾಗಿ ಒಂದು ಸುಮಾರು ಒಂದು 20-25 ದಿನ ಅದನ್ನು ಅಲ್ಲೇ ಬಿಟ್ಟಾಗ ನರ್ಸರಿಯಿಂದ ಸುಮಾರು ಒಂದು ಒಂದೂವರೆ ಅಡಿ ಗಿಡ ಬಂದಿರುತ್ತೆ. ಅದನ್ನು ತಗೊಂಡು ನಾವು 2.5-2.5 ಅಡಿಗೆ ಒಂದೊಂದು ಗಿಡ ಅಂದರೆ ಮೇನ್ ಲ್ಯಾಂಡಲ್ಲಿ ಅಡಿಕೆ ತೋಟದಲ್ಲಿ ನೆಟ್ಕೊಂಡ್ರೆ ಸುಮಾರು ಒಂದು 60-70 ದಿನಕ್ಕೆ ಒಳ್ಳೆ ಹೈಟ್ ಬಂದಿರುತ್ತೆ. ಆಮೇಲೆ ಕಟ್ ಮಾಡ್ಕೊತಾದ್ರೆ ಬರ್ತಾನೆ ಇರುತ್ತೆ, ಅದು ಸುಮಾರು 10 ವರ್ಷದವರೆಗೂ ಸಹ ಬರ್ತಾನೆ ಇರುತ್ತೆ. ಅದೊಂದು ಗಿನಿ. ಮತ್ತೆ ಸ್ವರ್ಗಂ ಸುಡಂಗ್ ರಾಸ್ ಅಂತಿದೆ, ಬಹುವಾರ್ಷಿಕ ಬೆಳೆ, ಅದು ಸಹ ಇಲ್ಲಿ ಚೆನ್ನಾಗಿ ಬರುತ್ತೆ. ನಾವು ಒಕ್ಕೂಟದಿಂದ ನಾವು ಕೊಡ್ತಿದೀವಿ ಅದು ಸಬ್ಸಿಡಿಯಾಗಿ ರೈತರಿಗೆ, SSG ಅಂತ ಸ್ವರ್ಗಂ ಸುಡಂಗ್ ರಾಸ್ 898, ಅದು ಹೈಬ್ರಿಡ್, ಅದು ಮಲ್ಟಿ ಕಟಿಂಗ್, ಅದೊಂದು 4 ವರ್ಷದವರೆಗೂ ಚೆನ್ನಾಗಿ ಬರುತ್ತೆ, ಅದನ್ನು ನಾವು ಬೆಳ್ಕೊಬಹುದು. ಅದು ಯಾವ ತರದ್ದು ಗ್ರಾಸ್? ಅದು ಹುಲ್ಲಿನ ಜಾತಿಗೆ ಸೇರಿದಂತ ಮೇನ್ ಬೆಳೆ ಆಗುತ್ತೆ, ಅದು ಬಹುವಾರ್ಷಿಕದ್ದು, ಅದು ಸಹ ಇಲ್ಲಿ ನಾವು ಕೊಡ್ತಿದೀವಿ, ಚೆನ್ನಾಗಿ ಬರ್ತಿದೆ. ಅಂದ್ರೆ ಅದು ಅದರ ಬೀಜದಿಂದ ಬೆಳೆಸುವಂತ, ಅದು ಇದು ಬೀಜದಿಂದ, ಅದು ಈ ತರ ನರ್ಸರಿ ಮಾಡೋ ಹಾಗಿಲ್ಲ, ಡೈರೆಕ್ಟ್ ಸೋಯಿಂಗ್. ಒಂದು ಗಿಡದಿಂದ ಗಿಡಕ್ಕೆ ಸುಮಾರು 15 ಸೆಂಟಿಮೀಟರ್ ತಗೊಬೇಕು, ಒಂದು ಗಿಡದಿಂದ ಗಿಡ, ಒಂದು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ತಗೊಂಡು ಒಂದು ರೋ ಸಿಸ್ಟಮ್ ಅಲ್ಲಿ ಮಾಡ್ಕೊಂಡ್ರೆ ಒಳ್ಳೆ ಹೀಲ್ಡ್ ಬರುತ್ತೆ. ಇಲ್ಲಿ ನಾವೇ ಅಬ್ಸರ್ವ್ ಮಾಡಿದೀವಿ, ಇಲ್ಲೆಲ್ಲ ಕೊಟ್ಟಿದ್ವಿ, ಮೂಡುಬಿದರೆ ಈ ಕಡೆಯಲ್ಲಿ ನಾವು ಕೊಟ್ಟಿದ್ವಿ, ಹೋಗಿ ಡೆಮೋನ್ಸ್ಟ್ರೇಷನ್ ಮಾಡಿದ್ವಿ ರೈತರ ಫ್ಲಾಟ್ ಅಲ್ಲಿ, ಚೆನ್ನಾಗಿ ಬಂದಿದೆ. ಈಗ ಅದನ್ನ ಬೇರೆ ಬೆಳೆಗಳ ಮಧ್ಯೆ ಬೆಳೆಸ್ಲಿಕ್ಕೆ ಆಗ್ತದೆ? ಅದಾಗಲ್ಲ, ಇಂಟರ್ಕ್ರಾಪ್ ಮಾಡ್ಬೋದು, ಬಟ್ ಅಂದ್ರೆ ಏನಾದ್ರೂ ಅದ್ರ ಜೊತೆ ಅಲ್ಸಂದೆ, ಮೇವಿನ ಅಲ್ಸಂದೆ ಅಂತಿದ್ರೆ ಅದು ಹಾಕೊಬಹುದು. ಬಟ್ ಇದನ್ನ ತಗೊಂಡೋಗಿ ಅಡಿಕೆ ಮಧ್ಯದಲ್ಲಿ, ಅಡಿಕೆ ಮಧ್ಯದಲ್ಲಿ ಬರಲ್ಲ ಅಷ್ಟೊಂದು ಎಫೆಕ್ಟಿವಾಗಿ ಇಳ್ದು ಬರಲ್ಲ. ಯಾಕಂದ್ರೆ ನಾನು ಗಿನಿ ಬಗ್ಗೆ ಹೇಳಿದ್ರೆ ಇಲ್ಲ ಅಡಿಕೆ ಜಾಸ್ತಿ ಬೆಳೀತಾರೆ ಮತ್ತೆ ತೆಂಗು ಜಾಸ್ತಿ ಬೆಳೀತಾರೆ ಸ್ವಲ್ಪ, ಸೊ ಆಗ ಸ್ವಲ್ಪ ನೆರಳು ಇಷ್ಟಪಡೋಂಥದ್ದು. ಇದನ್ನು ನಾವು ಯೂಸ್ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ನೆರಳೆ ಅಲ್ಲೇ ಸಿಗುತ್ತೆ, ಸೊ ಅದು ಚೆನ್ನಾಗಿ ಬರುತ್ತೆ. ಇದಕ್ಕೆ ಫೋಟೋಫಿರೇಟಿಸಮ್ ಜಾಸ್ತಿ ಅಂದರೆ ಫೋಟೋ ಸಿಂಥೆಟಿಸ್ ಅಲ್ಲಿ ಡೆವಲಪ್ ಮಾಡಲಿಕ್ಕೆ ನಮಗೆ ಲೈಟ್ ಬೇಕೇ ಬೇಕು, ನಮ್ಮ SSG ಆಗಿರ್ಬೋದು, ಸಂಪೂರ್ಣ ಆಗಿರ್ಬೋದು, ಇವಕ್ಕೆಲ್ಲ ಲೈಟ್ ಬೇಕಾಗುತ್ತೆ, ಬೆಳಕು ಬೇಕೇ ಬೇಕು. ಸೊ ಹಾಗಾಗಿ ಇದನ್ನ ಅಷ್ಟೇ ಈಲ್ಡ್ ಬರುತ್ತೆ ಸ್ವಲ್ಪ ಬರುತ್ತೆ, ಅಷ್ಟೊಂದು ನಮಗೆ ಯೂಸ್ ಇಲ್ಲ ಅದು. ಅದರಿಂದ ಓಪನ್ ಫೀಲ್ಡ್ ಅಲ್ಲೇ ಬೆಳೆದ್ರೆ ಒಳ್ಳೇದು, SSG ಮತ್ತು ಸಂಪೂರ್ಣ. ಈಗ ಅವುಗಳನ್ನು ಬೆಳೆಸಬೇಕಾದ್ರೆ ಅದಕ್ಕೆ ಈಲ್ಡ್ ಬರಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಇದು ನಾವು SSG ಅಂತ ಇದ್ರ ಸ್ವರ್ಗಂ ಸುಡಂಗ್ ರಾಸ್ ಬಗ್ಗೆ ಮಾತಾಡಬೇಕಾದ್ರೆ, ಇದು ಸ್ಟಾರ್ಟಿಂಗ್ ಸ್ವಲ್ಪ 90 ದಿನ ಬೇಕಿದ್ದು. ನಾ ಬೀಜ ನಾಟಿ ಮಾಡಿದಾಗ ಫಸ್ಟ್ ಗ್ರೋತ್, ಯಾಕಂತಂದ್ರೆ ಜಾಸ್ತಿ ದಿನ ಬಿಡಬೇಕಾಗುತ್ತೆ, ಬಲಿಬೇಕು, ಯಾಕಂದ್ರೆ ಮಲ್ಟಿ ಕಟಿಂಗ್ ಅಲ್ವಾ ಅದು. ಅದು ಒಂದು 45 ಡೇಸ್ಗೆ, ನೆಕ್ಸ್ಟ್ ಕಟಿಂಗ್ 45 ಡೇಸ್ 50 ಡೇಸ್ ಅಲ್ಲಿ ತಗೊಬಹುದು. ಫಸ್ಟ್ ನಾವು ಅದೇ ಹೇಳೋದಿಲ್ಲ, ಫಸ್ಟ್ ಭೂಮಿ ಹದ ಮಾಡ್ಕೊಬೇಕು, ಭೂಮಿ ಹದ ಮಾಡಿಕೊಂಡು ನೆಕ್ಸ್ಟ್ ಉಳುಮೆ ಮಾಡಿಕೊಂಡು ಅದಕ್ಕೆ ಬೇಕಾದಂತ ರೋ ಸ್ಪೇಸಿಂಗ್ ಮಾಡಿಕೊಂಡು ಅದಕ್ಕೆ ನಾಟಿ ಮಾಡ್ಕೊಬಹುದು. ಒಂದೊಂದು ಗಿಡದಿಂದ, ಒಂದೊಂದು ಬೀಜದಿಂದ 15 ಸೆಂಟಿಮೀಟರ್ ಕೊಟ್ಟು, ಒಂದು ರೋಯಿಂದ ರೋಗಿ 30 ಸೆಂಟಿಮೀಟರ್ ಕೊಟ್ಟು, ಮತ್ತೆ ಬೇಕಾದಂತ ಪೋಷಕಾಂಶಗಳು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕೊಡಬೇಕು. ಮಲ್ಟಿ ಕಟ್ ಅಲ್ವಾ, ಫಸ್ಟ್ ಸ್ಟಾರ್ಟಿಂಗ್ ಬೇಕಾದ್ರೆ ನೀವು ನೈಟ್ರೋಜನ್ ಅಂದ್ರೆ ಎನ್ ಅಂತ ಹೇಳ್ತೀವಲ್ವ ಸಾರಜನಕ, ಅದನ್ನ ನೀವು ಕಡಿಮೆ ಫಸ್ಟ್ 3 ಡೋಸಲ್ಲಿ ಕೊಡ್ಬೋದು, ಬೇಕಾದ್ರೆ 2 ಡೋಸಲ್ಲಿ ಕೊಡ್ಬೋದು. ಫಸ್ಟ್ ಬೇಸಲ್ ಡೋಸ್ ಅಂತ ಹೇಳ್ತೀವಿ, ಅಂತಂದ್ರೆ ಭೂಮಿ ನಾಟಿ ಮಾಡೋಕೆ ಮುಂಚೆನೆ ಒಂದು ಸ್ವಲ್ಪ ಅರ್ಧ ಕೊಡ್ಬೋದು. ಈ ಒಂದು 50 ಕೆಜಿ ನಾವು ರೆಕಮೆಂಡೇಶನ್ ಮಾಡ್ತಿದೀವಿ ಅಂತಂದ್ರೆ ಒಂದು 25 ಕೆಜಿ ಕೊಡ್ಬೋದು. ಮತ್ತೆ ನೆಕ್ಸ್ಟ್ ಒಂದು ನೀ ಸ್ಟೇಜ್ ಅಂತ ಹೇಳಿವಲ್ಲ, ಒಂದು 30-40 ದಿನ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಕೊಟ್ಟರೆ ಅದು ನೆಕ್ಸ್ಟ್ ಡೆವಲಪ್ಮೆಂಟ್ಗೆ ಅದು ನೈಟ್ರೋಜನ್ ನೈಟ್ರೋಜನ್ ಅಂತಂತಂದ್ರೆ ಬೆಳವಣಿಗೆಗೆ ಒಳ್ಳೆಯ ಉತ್ತಮ ಪೋಷಕಾಂಶ ಇರುತ್ತೆ ಬೆಳವಣಿಗೆಗೆ. ಈ ಕೆಲವೊಂದು ಪೋಷಕಾಂಶಗಳು ಅದಕ್ಕಂತಲೇ ಮಿಸ್ಲಾಗಿರುತ್ತೆ. ಈಗ ಫಾಸ್ಫರಸ್ ಅಂತ ಹೇಳ್ತೀವಿ ನಾವು, ಫಾಸ್ಫರಸ್ ರೂಟ್ ಬೇರಿನ ಬೆಳವಣಿಗೆಗೆ ಅದು ಉತ್ತಮ ಆಗಿರುತ್ತೆ. ಪೊಟಾಷಿಯಂ ಕಾಯಿ ಬಿಡಲಿಕ್ಕೆ ಆ ಥರದಕ್ಕೆ ಇದು. ಬಟ್ ನೈಟ್ರೋಜನ್ ನಾವು ಫಾರ್ಡರ್ ಕ್ರಾಪ್ಸ್ ಕೊಡಲೇಬೇಕಾಗುತ್ತೆ. ಕೆಲವರು ಯೂರಿಯಾ ಅಂತ ಕೊಡಲೇ ಅವ್ರಿಗೆ ಇದನ್ಸ್ಬಿಡುತ್ತೆ, ಯೂರಿಯಾ ಪಾಯ್ಸನ್ ಹಾಕಬಾರ್ದು ಅನ್ನೋ ಥರ ಕೆಲವರದ್ದು ರೈತರದ್ದು ಇದಿರುತ್ತೆ. ಅದೇನಿಲ್ಲ, ಅದು ಅದು ಆರ್ಗಾನಿಕ್ ಫರ್ಟಿಲೈಸರ್ ಅಂತ ಕರೆಯುತ್ತೀವಿ ನಾವು. ಅದರಲ್ಲಿ ಕ್ಯಾಲ್ಸಿಯಂ ಇದು CaC2 ಅಂತ ಅದರದ್ದು ಕಾರ್ಬನ್ ಕಂಟೆಂಟ್, ಆರ್ಗಾನಿಕ್ ಫರ್ಟಿಲೈಸರ್ ಕಾರ್ಬನ್ ಇದ್ರೆ ಆರ್ಗಾನಿಕ್ ಫರ್ಟಿಲೈಸರ್ ಅಂತ ಕರೀತೀವಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಆಗ್ಬೋದು. ಅದರಲ್ಲಿ 46% ನೈಟ್ರೋಜನ್ ಇದೆ. ಈ 100 kg ಯೂರಿಯಾ ಸಪ್ಲೈ ಮಾಡಿದಾಗ 46 kg ಮಾತ್ರ ನಾವು ನೈಟ್ರೋಜನ್ ಕೊಟ್ಟಂಗೆ ಅದಕ್ಕೆ, ಹಾಗಾಗಿ ಅದನ್ನು ಸಪ್ಲೈ ಕೊಡ್ಬೋದು, ಯೂರಿಯಾ ಕೊಡ್ಬೋದು ಅಂತಂದ್ರೆ. ಈಗ ಇದು ಬಹುವಾರ್ಷಿಕ ಅಂತ ಹೇಳಿದ್ರೆ ಎಷ್ಟು ವರ್ಷದ ಬೆಳೆ ಇದು? ಯಾವುದು ನಾವು ಗಿನಿ ಮತ್ತೆ ಇದು ಗಿನಿ ಸ್ವಲ್ಪ ನೀವು ಸುಮಾರು ಎಷ್ಟು ವರ್ಷದ ಒಂದು 10 ವರ್ಷದವರೆಗೂ ತೊಂದರೆ ಇಲ್ಲ, ಬರ್ತಾನೆ ಇರುತ್ತದ್ದು ಅದು ಕ್ರಾಪ್ ಹಾಗೆ ಇದು. ಬಟ್ ಇದಾದ್ರೆ 4 ವರ್ಷದೊಳಗೆ ಮುಗ್ದು ಹೋಗ್ಬಿಡುತ್ತೆ, SSG ಮುಗೀತು. ಆಮೇಲೆ ನಾವು ಅಷ್ಟು ಈಳು ಬರಲ್ಲ, ಮತ್ತೆ ಅದು ಮುಗೀತದೆ. ಆಮೇಲೆ ಮತ್ತೆ ಹೊಸದಾಗಿ ಪ್ಲಾಂಟ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಬೇಕಾದ ಬೀಜಗಳೆಲ್ಲ ಎಲ್ಲಿ ಸಿಗ್ತವೆ? ಇದಕ್ಕೆ ನಾವು ಒಕ್ಕೂಡದಿಂದನೇ ಕೊಡ್ತಿದ್ವಿ ಸಬ್ಸಿಡಿ ಆಗಿ. ಅದು ನಾವು ಒಳ್ಳೆ ಕಂಪನಿ, ಪ್ರತಿಷ್ಠಿತ ಕಂಪನಿಯಿಂದ ತರಿಸ್ಕೊಂಡು ಅದಕ್ಕೆ ಸುಮಾರು ನಾವು ಟೆಂಡರ್ ಕಾಲ್ ಮಾಡ್ತೀವಿ. ಟೆಂಡರ್ ಕಾಲ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದ್ರಲ್ಲಿ ನಾವು ಟೆಸ್ಟ್ ಮಾಡ್ತೀವಿ, ಎಲ್ಲಾ ಸ್ಯಾಂಪಲ್ ಕೊಟ್ಟಾಗ ಯಾವ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿರೋದು ಸ್ಯಾಂಪಲ್ ಟೆಸ್ಟ್ ಮಾಡಿ, ಜರ್ಮೇಷನ್ ಟೆಸ್ಟ್ ಮಾಡಿ, ಅದನ್ನ ರಿಪೋರ್ಟ್ ತಗೊಂಡು ಯಾವ್ದು ಎಷ್ಟು ಜರ್ಮೇಷನ್ ಬಂದಿರುತ್ತೆ, ಯಾವ್ದು ಸೀಟ್ ಕ್ವಾಲಿಟಿ ಇದೆ ಚೆನ್ನಾಗಿದೆ ಅಂತ ಅದನ್ನ ರೆಕಮೆಂಡ್ ಮಾಡಿ ಅದನ್ನ ನಾವು ತರಿಸ್ಕೊಂಡು ಮತ್ತೆ ರೈತರಿಗೆ ನಾವು 50% ಅದು ಅನುದಾನದಲ್ಲಿ ಕೊಡ್ತೀವಿ ನಾವು ಒಕ್ಕೂಡದಿಂದ. ಈಗ ನೀವು ಯೂರಿಯಾ ಬಗ್ಗೆ ಮಾತಾಡುವಾಗ, ಸಾಮಾನ್ಯವಾಗಿ ಈ ಹಾಲಿನ ಉತ್ಪಾದನೆ ಮಾಡುವಾಗ ದನಗಳಿಗೆ ಯೂರಿಯಾ ಕೊಡ್ತಾರೆ ಕೆಲವರೆಲ್ಲ, ಈ ಯೂರಿಯಾ ಕೊಡುವಂತದ್ದು ತೊಂದರೆ ಕೊಡುತ್ತದೆ? ಏನಂತಂದ್ರೆ ಜಾಸ್ತಿ ಕೊಡಬಾರ್ದು. ಅದು 1% ನಾವೀಗ 100 kg ಫೀಡ್ ಇದು ಮಾಡ್ತಿದ್ರೆ 1 kg ಕೊಡ್ಬೋದು. ಹೇಳದ್ನಲ್ಲ ನಾನು ಆಗ್ಲೇನು, ಯೂರಿಯಾ ಮಿಶ್ರಿತ ಒಣಹಮೇವು ಕೊಡ್ತಾರೆ. ಯೂರಿಯಾ ಅಂದ್ರೆ ಅದ್ರ ಜೊತೆ ಟ್ರೀಟೆಡ್ ಮಾಡಿ ಅದನ್ನ ಕೊಡಿ, ಯಾಕಂತಂದ್ರೆ ಡೈಜೆಷನ್ ಒಳ್ಳೇದು. ಹಸು ತುಂಬಾ ತಿಂದಿರುತ್ತೆ ಅಂದ್ರೆ ಅದಕ್ಕೆ ಬೇಕಾದಂತ ಫುಡ್ ತಿಂದಿರ್ತಲ್ಲ, ಕೆಲವೊಂದ್ಕೊಮ್ಮೆ ಅದಕ್ಕೆ ಜೀರ್ಣ ಆಗ ಡೈಜೆಷನ್ ಆಗಲ್ಲ. ಹಾಗಾಗಿ ಸ್ವಲ್ಪ ಯೂರಿಯಾ ಟ್ರೀಟೆಡ್ ನಾವು ಫಾರ್ಡರ್ ಕೊಡ್ಬೋದು, ಮತ್ತೆ ಯೂರಿಯಾ ಟ್ರೀಟೆಡ್ 1% ಬಿಲೋ 1% ಕೊಡ್ತಾರೆ. ಕೆಲವೊಂದು ಫೀಡಲ್ಲಿ ಇರುತ್ತೆ ಅವ್ರಿಗೆ ಏನಂತಂದ್ರೆ ಅದರಲ್ಲಿ ಯೂರಿಯಲ್ ಪ್ರೋಟೀನ್ ಇರುತ್ತೆ, ಯೂರಿಯಲ್ಲೂ ಸಹ ಪ್ರೋಟೀನ್ ಅಂಶ ಇರುತ್ತೆ. ಸೊ ಅದು ಆ್ಯಡ್ ಮಾಡುತ್ತೆ. ಅದು ಸ್ವಲ್ಪ ಜಾಸ್ತಿ ಆಗಿದಾಗ ಅಲ್ಲಿನ ಇಳುವರಿ ಜಾಸ್ತಿ ಆಗ್ಬೋದು. ಕೆಲವರು ಅದು ಜಾಸ್ತಿ ಮಾಡ್ ಮಾಡಲೇಬಾರ್ದು, ಅದು ಜಾಸ್ತಿ ಮಾಡಬಾರ್ದು, ಕಡಿಮೆ ಇರಬೇಕು. 1%ಇಂದ ಕಡಿಮೆ ಇದ್ರೆ ಅದು ಉತ್ತಮ. ಈಗ ಇದು ಹಸಿರು ಮೇವು, ಒಣ ಮೇವು ಮತ್ತೆ ಮಾಮೂಲಿಯ ಹಿಂಡಿಯ ಜಾತಿಯ ಮೇವನ್ನ ಆಹಾರವನ್ನ ದನಗಳಿಗೆ ಕೊಡ್ತೇವೆ. ಇದಲ್ಲದೆ ಏನಾದರೂ ಕೂಡ ಸಪ್ಲಿಮೆಂಟರಿ ಆಗಿ ಕೊಡಬೇಕಾಗ್ತದ? ಸಪ್ಲಿಮೆಂಟರಿ ಹೇಳಿದ್ನಲ್ಲ ಆಗ್ಲೇ ನಾನು, ಕೆಲವೊಂದು ಪೋಷಕಾಂಶಗಳು ಡಿಫಿಷಿಯೆಂಟ್ ಇರುತ್ತೆ, ಆ ಟೈಮಲ್ಲಿ ನಾವು ಮಿನರಲ್ ಮಿಕ್ಸರ್ ಕೊಡಲೇಬೇಕು. ಈಗ ಹಿಂಡಿ ನಾವು ಪರ್ಟಿಕ್ಯುಲರ್ ಒಂದು 5 kg ಕೊಡ್ತಾರೆ, ಮಿನರಲ್ ಮಿಕ್ಸರ್ ಕಂಪಲ್ಸರಿ ಕೊಡಲೇಬೇಕು. ಮಿನರಲ್ ಮಿಕ್ಸರ್ ಎಲ್ಲಿ ಕಡಿಮೆ ಮಾಡ್ತೀರಿ ಅಂತಂದ್ರೆ ನೆಕ್ಸ್ಟ್ ಅದರಲ್ಲಿ ಹಸುಗಳ ಬೆಳವಣಿಗೆ ಅನ್ನ ಬೇಕಾದಂತ ಅಯೋಡಿನ್ ಆಗಿರ್ಬೋದು ಎಲ್ಲ ಇದೆ ಅದರಲ್ಲಿ. ಸುಮಾರು 12 ಗೊರಸು ಬೆಳವಣಿಗೆ, ಕಣ್ಣಿನ ಒಳಪು ಮತ್ತೆ ಅದ್ರ ಕೂದಲು ಬೆಳವಣಿಗೆಗೆ ಹಸುಗಳದು, ಅದಕ್ಕೆಲ್ಲ ಕ್ಯಾಲ್ಸಿಯಂ ಅಂತ ಇದೆ, ಅದು ಮಿನರಲ್ ಮಿಕ್ಸರ್. ಅದು ಏನ್ ಮಾಡ್ತಾರೆ ಅಂದ್ರೆ ಝೋನ್ ವೈಸ್, ಝೋನ್ ಡಿ, ಝೋನ್ ಬಿ, ಝೋನ್ ಸಿ ಅಂತ ಇದೆ. ಆ ಝೋನ್ಗೆ ನಮ್ಮ ಝೋನ್ಗೆ ಬೇಕಾದಂತ ಇಲ್ಲಿ ಸಾಯಿಲ್ ಟೆಸ್ಟ್ ಮಾಡಿ ಇದರಲ್ಲಿ ಯಾವ್ದೇ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸ್ ಇದೆ, ಇದರಲ್ಲಿ ಯಾವ್ದು ಕಡಿಮೆ ಕೊರತೆ ಇದೆ ಅದನ್ನ ಯಾವ್ದು ಇನ್ಸರ್ಟ್ ಮಾಡಿ ಫಾರ್ಟಿಫಿಕೇಶನ್ ಮಾಡಿ ಅದು ಕೊಡ್ತಾರೆ ನಮಗೆ. ಸೊ ಆಗ ಕ್ಯಾಲ್ಸಿಯಂ ಅಂದ್ರೆ ಕಂಪಲ್ಸರಿ. ಮತ್ತೆ ಅದ್ರ ಜೊತೆ ಗೋದಾರ ಶಕ್ತಿ ಅಂತ ಇದೆ, ಸ್ವಲ್ಪ ಫ್ಯಾಟ್. ಈಗ ಹೇಳಿದ್ನಲ್ಲ ಫ್ಯಾಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮ್ಮ ಇದರಲ್ಲಿ, ಅಲ್ಲಿನ ಗುಣಮಟ್ಟದಲ್ಲಿ ಅಂಶ ತಗೊಂಡಾಗ ಫ್ಯಾಟ್ ಜಾಸ್ತಿ ಮಾಡಲು ಗೋದಾರ ಶಕ್ತಿ. ಮತ್ತೆ ಸಮೃದ್ಧಿ ಅಂತ ಇದೆ, ಸಮೃದ್ಧಿ ಅನ್ನೋದು ಸಹ ಅದು ಬಹಳ ಒಳ್ಳೇದು. ಅದ್ರ ಹೇಳಿದ್ನಲ್ಲ ಆಗ್ಲೇ ವಿಟಮಿನ್ AD3 ಇದೆ, ಮತ್ತೆ ಸೋಯಾ ಪ್ರೋಟೀನ್ ಅದ್ರ ಅಂಶ ಅದರಲ್ಲಿದೆ. ಸೊ ಸುಮಾರು ಈ ಥರದ್ದೆಲ್ಲ ಇರೋ ಈ ಮತ್ತೆ ಬ್ಯಾಕ್ಟೀರಿಯಾನು ಕಲ್ಚರ್ ಅದರಲ್ಲಿ ಹಾಕಿದ್ರು, ಈ ಕೊಲೆ ಅಂತ ಇದೆ, ಎಷ್ಟು ಕೊಲೆ ಅದು ಬ್ಯಾಕ್ಟೀರಿಯಾ ಕಲ್ಚರ್ ಕೂಡ ನಾವು ಆ ಸಮೃದ್ಧಿ ಫೀಡಲ್ಲಿ ಹಾಕಿ ಕೊಡ್ತಾ ಇದೀವಿ. ಯಾಕಂದ್ರೆ ಆ ಬ್ಯಾಕ್ಟೀರಿಯಾದ ಸ್ವಲ್ಪ ಡೈಜೆಷನ್ ಒಳ್ಳೇದು, ಮತ್ತೆ CLR ನಾವು ಲ್ಯಾಕ್ಟೋಮೀಟರ್ ರೀಡಿಂಗ್ ಅಂತ ಹೇಳ್ತೀವಲ್ಲ, ಸೊ ಅದು ಜಾಸ್ತಿ ಆಗುತ್ತೆ. ಈಗ ಹಾಲಿನ ಒಂದು ಗುಣಮಟ್ಟದಲ್ಲಿ ಈ ಫೀಡ್ ಎಷ್ಟರ ಮಟ್ಟಿನ ಪ್ರಾಮುಖ್ಯತೆಯನ್ನು? ಸರ್ ಹೌದು, ಇದ್ರದ್ದು ಕೆಲವು ರೈತರು ಹೇಳ್ತಾರೆ ಅಂದ್ರೆ ನಾವು ಅಬ್ಸರ್ವ್ ಮಾಡ್ತೀವಲ್ಲ ಸರ್, ನಮ್ದು ಎಷ್ಟೇ ಮಾಡಿದ್ರು ಡಿಗ್ರಿ ಬರಲ್ಲ. ಈಗ ಸೊಸೈಟಿಗೆ ಹೋಗ್ತಾರೆ, ಅಲ್ಲಿ ಹಾಲಿನ ಗುಣಮಟ್ಟ ನೋಡೋದು ಮೇಜರ್ ಲ್ಯಾಕ್ಟೋಮೀಟರ್ ರೀಡಿಂಗ್ ಫಸ್ಟ್, ಮತ್ತೆ ಆಮೇಲೆ ಫ್ಯಾಟ್ ನೋಡ್ತಾರೆ. ಇವೆರಡು ಇಂಪಾರ್ಟೆಂಟ್ ಕೊಡ್ತಾರೆ ಸಂಘದ ಲೆವೆಲಲ್ಲಿ. ಬಟ್ ಅದ್ರ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಶುಗರ್ಸ್ ಮತ್ತೆ ಅಫ್ಲೋಟಾಕ್ಸಿನ್ ಅಂದ್ರೆ ಅದರಲ್ಲಿ ಏನೇನಿದೆ, ಮತ್ತೆ ಅದರ ಟಾಕ್ಸಿಸ್ ಯಾವ್ದಾರು ಇದೆಯಾ ಏನಾದ್ರು ಇದೆಯಾ ಅಂತ ಮತ್ತೆ ನಮ್ಮಲ್ಲಿ ಚೆಕ್ ಮಾಡ್ತಾನೆ. ಅದು ನಮ್ಮ ಸಂಘದ ಲೆವೆಲ್ ನೋಡಿದಾಗ ಮಾತ್ರ ಬರೀ CLR ಕ್ಯುಮುಲೇಟಿವ್ ಲ್ಯಾಕ್ಟೋಮೀಟರ್ ರೀಡಿಂಗ್ ಅಂತ ಹೇಳ್ತೀವಿ. ಅದು ಮತ್ತೆ ಒಂದು ಫ್ಯಾಟ್, ಇವೆರಡು ಪ್ರಮುಖ ಅಂಶ. ಇವೆರಡು ಜಾಸ್ತಿ ಮಾಡಲಿಕ್ಕೆ ನಮಗೆ ಫೀಡ್ ಕೊಡಲೇಬೇಕು. ಇದು ಲ್ಯಾಕ್ಟೋಮೀಟರ್ ಅಂದ್ರೆ ಅಷ್ಟೇ ಸರ್, ಅದರಲ್ಲಿ ಏನಂತಂದ್ರೆ ಮೇಜರ್ಲಿ ಶುಗರ್ಸ್, ಮಿನರಲ್ಸ್, ವಿಟಮಿನ್ಸ್ ಇವೆಲ್ಲ ಯಾವ್ದೇ ಇದಿರುತ್ತೋ ಅದ್ರ ವರ್ಕ್ ಮಾಡೋದು ಅದ್ರ ಮೇಲೆ ಲ್ಯಾಕ್ಟೋಮೀಟರ್ ನೋಡೋದು. ಅದ್ರ ಬೇಸ್ಡ್ ಆನ್ ಡೆನ್ಸಿಟಿ ಆಫ್ ದಿ ಪಾರ್ಟಿಕಲ್ಸ್, ಹಾಲಿನಲ್ಲಿರುವಂತ ಯಾವ್ಯಾವ ಮೆಟೀರಿಯಲ್ಸ್ ಮಿನರಲ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಇವೆಲ್ಲ ಇರುತ್ತಲ್ಲ, ಅದ್ರ ಡೆನ್ಸಿಟಿ ಮೇಲೆ ಅದನ್ನ ಇದು ಮಾಡುತ್ತೆ. ಅದ್ರಲ್ಲಿ ನಾವು ನೀರು ಹಾಕಿದ್ರೆ ಡೈಲ್ಯೂಷನ್ ಆಗುತ್ತೆ, ಸೊ ಅದ್ರ ಡೆನ್ಸಿಟಿ ಲೋ ಆಗುತ್ತೆ, ಸೊ ಅದರದ್ದು ಅಪ್ ಅಂದ್ರೆ ಡೌನ್ ಆಗುತ್ತೆ. ಆ ಡೆನ್ಸಿಟಿ ಡೌನ್ ಆದಾಗ ಅದು ಸಹ ಡಿಪ್ ಆಗುತ್ತೆ ಲ್ಯಾಕ್ಟೋಮೀಟರ್. ಸೊ ಅದಕ್ಕೂ ಸಪ್ಲೈ ಮಾಡ್ಬೇಕಾದ್ರೆ ನಾವು ಫೀಡ್ ಕೊಡ್ಲೇಬೇಕಲ್ಲ, ಯಾವ್ದೇ ಒಂದು ಮಿನರಲ್ಸ್ ಕೊಡ್ಬೇಕಂತಂದ್ರೆ ನಾವು ಫೀಡ್ ಕೊಡ್ಲೇಬೇಕು. ಸೊ ಫೀಡ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ದಕ್ಷಿಣ ಕನ್ನಡದಲ್ಲಿ ಮುಖ್ಯವಾಗಿ ಹೇಳುದಿದ್ರೆ ಇತ್ತೀಚೆಗೆ ದಿನಗಳಲ್ಲಿ ಸ್ವಲ್ಪ ಹೈನುಗಾರಿಕೆಯ ಒಂದು ಒಲವು ಕಡಿಮೆ ಅಂತ ಕಾಣುತ್ತದೆ. ಇದು ಯಾಕಾಗಿ, ಇದು ಆಹಾರದ ಲಭ್ಯತೆಯ ಯಾಕಾಗಿ ಇದು? ಸರಿ, ಇಲ್ಲಿ ಮೇಜರ್ ಏನಂತ ನನ್ನ ಅಬ್ಸರ್ವೇಷನ್ನು, ರೈತರು ಯಾಕಂತಂದ್ರೆ ಇಲ್ಲಿ ಕೆಲವರು ಹೇಳ್ತಾರೆ ನಮಗೆ ಇಲ್ಲಿ ಕೂಲಿ ಕಾರ್ಮಿಕರು ಕಡಿಮೆ, ಇಲ್ಲಿ ಅಂದರೆ ಸಿಲೆಬಸ್ ಜಾಸ್ತಿ ಅಂದರೆ ಕಾಸ್ಟ್ ಅವ್ರಿಗೆ, ದುಡ್ಡು ಜಾಸ್ತಿ, ಮತ್ತು ನಾವು ಯಾರು ರೈತರು ಅವರಾಗಿ ಅವ್ರು ಮಾಡ್ತಿಲ್ಲ ಅಂತಂತಂದರೆ ಲೇಬರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮತ್ತು ಒಣ ಹುಲ್ಲು ಹೊರಗಡೆ ತರ್ತಿದ್ದಾರೆ, ಬೈ ಹುಲ್ಲು ಸಹ ಬೆಟ್ಟದ ಮೇಲಿಂದ ಬರಬೇಕು, ಮತ್ತು ಹೇಳಿದ ಹಸಿರು ಮೇವು ಸಹ ಬೆಳ್ಕೊಂತಿಲ್ಲ, ಎಲ್ಲ ಹೊರಗಡೆಯಿಂದ ತರ್ತಿದ್ದಾರೆ. ಇವೆಲ್ಲನೂ ವಾಚೆಯಿಂದ ಮಾಡಿದರೆ ಸೊ ಇನ್ಕಮ್ ಆಲ್ರೆಡಿ ನಮಗೆ ಕಡಿಮೆ ಆಗುತ್ತೆ. ಇವೆಲ್ಲ ನಾವೇ ಮಾಡ್ಕೊಬೇಕು, ಮೇವು ಸಹ ನಾವೇ ಬೆಳ್ಕೊಬೇಕು, ಮತ್ತು ಆ ಲೇಬರ್ ಕಾಸ್ಟ್ ಅಂತ ಹೇಳಿದ್ನ ಅದು ಅವರೇ ಮನೆಯವರೇ ಮಾಡಿಕೊಂಡ್ರೆ ಸೊ ಹೊರೆ ಕಡಿಮೆ ಆಗುತ್ತೆ. ಮತ್ತು ಅವರು ಅದಕ್ಕೆ ಬೇಕಾದಂಥ ಹಸಿರು ಮೇವು ಸಹ ಹೊರಗಡೆ ತರೋಬೋದು, ನಾವೇ ಮಾಡಿಕೊಂಡ್ರು. ಮತ್ತು ಫೀಡು ಸಹ ಅವರೇ ಮಾಡ್ಕೊಬೋದು, ಫಾರ್ಮುಲೇಷನ್ ಕೊಡ್ತೀವಿ, ಅದು ಫೀಡ್ ಬೇಕಾಗಿಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು. ನಮ್ಮಲ್ಲೂ ಸಹ ಕೆಲವರೊಬ್ಬರು ಮಾಡ್ತಿದ್ದಾರೆ ಮೇಡಮ್, ಡೈರೆಕ್ಟ್ ಫೀಡ್ ಅವರೇ ಮಾಡಿಕೊಂಡು ಅವರೇ ಸೂಗ ಆಗ್ತಿದ್ದಾರೆ. ಅಂಥವ್ರು ರೈತರು, ಪ್ರಗತಿಪರ ರೈತರು ನಮ್ಮಲ್ಲಿದ್ದಾರೆ, ನಮ್ಮ ಕೂಡದ ನಿರ್ದೇಶಕರು ಆಗಿದ್ದಾರೆ ಅವರು. ಸೊ ಆ ಥರ ಇದ್ದಾರೆ ಪ್ರಗತಿಪರ ರೈತರು ಇದ್ದಾಗ ಸೊ ಅವರದ್ದು ಇನ್ಕಮ್ ಚೆನ್ನಾಗೆ ಬರುತ್ತೆ. ನನ್ನ ಪ್ರಕಾರ ಈಗ ನೀವೊಂದು 100 ರೂಪಾಯಿ ಬಂಡವಾಳ ಹಾಕಿದರೆ 150 ರೂಪಾಯಿ ಸಿಗುತ್ತೆ, ಅಂದರೆ ಅಟ್ಲೀಸ್ಟ್ 1.5 ಅಂತ ಹೇಳ್ಬೋದು. ಅದು 2 ಪಟ್ಟು ಸಿಗಲ್ಲ ಅಂತ ಹೇಳಲ್ಲ, ಒಂದು 1/2 ಪಟ್ಟಾದ್ರೂ ಇನ್ಕಮ್ ಬರುತ್ತೆ, ಅದರಲ್ಲಿ ಮೋಸ ಇಲ್ಲ ನಮ್ಮ ಹೈನುಗಾರಿಕೆಯಿಂದ. ಯಾಕಂದ್ರೆ ರೈತರು ಇದೇ ಮೇಜರ್ ಈ ಪ್ರಾಬ್ಲಮ್ ಇರೋದು ದಕ್ಷಿಣ ಕನ್ನಡದಲ್ಲಿ. ಸ್ವಲ್ಪ ಈಗೆಲ್ಲ ಮತ್ತೆ ಯಂಗ್ಸ್ಟರ್ಸ್ ಕಡಿಮೆ ಇಲ್ಲಿ, ಎಲ್ಲ ಹೊರಗಡೆ ಸಿಟಿಗೆ ಹೋಗ್ತಾರೆ ಕೆಲಸ ಮಾಡಲಿಕ್ಕೆ, ಮತ್ತೆಲ್ಲ ಈ ವಯಸ್ಸಾದ ಏಜ್ಡ್ ಪರ್ಸನ್ಸ್ ಇದ್ದಾರೆ. ಸೊ ಅವ್ರು ಎಷ್ಟೊಂದು ವರ್ಷ ಅಂತ ಡಿಪೆಂಡ್ ಆಗ್ತಾರೆ. ಸೊ ಯೂತ್ಸ್ ಬಂದು ಇಲ್ಲ ನಾವು ಮಾಡ್ಬೋದು. ಒಂದು ಟೈಮ್ ಕೋವಿಡ್ ಟೈಮಲ್ಲೆಲ್ಲ ಹೊರಗಡೆಯಿಂದ ಇಲ್ಲಿ ಬಂದು ಸುಮಾರು ಹಾಲಿನ ಒಳೇನ ಇರ್ದಿತ್ತು ನಮ್ಮಲ್ಲಿ, 5 ಲಕ್ಷ ಲೀಟರ್ ಪ್ರೊಡಕ್ಷನ್ ಆಗಿತ್ತು, ಪ್ರೊಡಕ್ಷನ್ ಪ್ರೊಕ್ಯೂರ್ಮೆಂಟ್ ಆಗಿತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗಾದರೆ ಯೂತ್ಸ್ ಬಂದು ಒಂದು ಸ್ವಲ್ಪ ಏನಾದರೂ ಮಾಡಿದ್ರೆ ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊಬೋದು. ಬಟ್ ಇದೊಂದು ಸತ್ಯ, ನಾವು ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಎಷ್ಟು ಹಾಲಿನ ಪ್ರೈಸ್ ದರ ಕೊಡ್ತಿರೋದು ನಮ್ಮ ದಕ್ಷಿಣ ಕನ್ನಡದ ಒಕ್ಕೂಡದೇ ಎಷ್ಟು ಪ್ರೈಸ್ ಕೊಡ್ತಾರೆ ರೈತರಿಗೆ. ಸೊ ಇಲ್ಲಿ ಅವರಿಗೆ ಸಾಕಾಗ್ತಿಲ್ಲ, ಯಾಕಂತಂದ್ರೆ ಅವ್ರದ್ದು ಅದು ನಿಜ, ನಾವು ಹೇಳ್ಬೋದು ಏನು ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ, 1 ಲೀಟರ್ ಹಾಲು ಉತ್ಪನ್ನ ಮಾಡಲಿಕ್ಕೆ ಇವರಿದೆಲ್ಲ ಹೊರಗಡೆಯಿಂದ ತಂದು ಹಾಕ್ತಿದ್ದಾರೆ. ಸೊ ಅವರೇ ಗ್ರೋ ಮಾಡಿಕೊಂಡು ಅವರೇ ಬೆಳ್ಕೊಂಡು ಎಲ್ಲ ಅವರೇ ಮಾಡಿದ್ರೆ ಅದನ್ನು ಕಡಿಮೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ಕಡಿಮೆ ಮಾಡಿಕೊಂಡು ಅದು ಇನ್ಕಮ್ ಜಾಸ್ತಿ ಮಾಡ್ಕೊಬೋದು ಸರ್, ಏನು ತೊಂದರೆ ಇಲ್ಲ. ಒಳ್ಳೆಯದು ನಿರಂಜನ್ ಅವರೇ, ಮುಖ್ಯವಾಗಿ ಮೇವಿನ ಬೆಳೆಗಳ ಬಗ್ಗೆ, ಹಾಗೆ ಈ ಹಸುಗಳಿಗೆ ಹಾಕುವಂತಹ ಮೇವು ಯಾವ ರೀತಿ ಇರಬೇಕು, ಅದಕ್ಕೆ ಯಾವ ರೀತಿ ಇದ್ದರೆ ಒಳ್ಳೆಯ ಹಾಲಿನ ಇಳುವರಿ ಹಾಗೂ ಗುಣಮಟ್ಟ ಸಿಗ್ತದೆ ಅನ್ನೋದರ ಮಾಹಿತಿಯನ್ನು ನೀಡಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಹಸುಗಳ ಮೇವಿನ ಮಹತ್ವದ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಎಂಎಫ್ನಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರುವ ಡಾಕ್ಟರ್ ನಿರಂಜನ್ ಬಿಎನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ರೈತ ಬಾಂಧವರೇ, ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯನಾರಸಿಂಹ ಅವರ ರಚನೆಯೊಂದನ್ನು ಕೇಳೋಣ. ಪ್ರೀತಿ ನಿನ್ನದವೋ ಬೆನಕ ಭಕ್ತರ ಮೇಲೆ ತೋರುವೆ ಮರುಕ, ಎಂಥ ಪ್ರೀತಿ ನಿನ್ನದವೋ ಬೆನಕ ಭಕ್ತರ ಮೇಲೆ ತೋರುವೆ ಮರುಕ, ನಮ್ಮ ಚಿಂತೆಯ ಇರುಳಲಿ ಬೆಳಕ, ನಮ್ಮ ಚಿಂತೆಯ ಇರುಳಲಿ ಬೆಳಕ, ನೀಡುವ ನಿನ್ನ ನಂಬಿದೆ ಲೋಕ, ನಿನ್ನ ನಂಬಿದೆ ಲೋಕ, ಎಂಥ ಪ್ರೀತಿ ನಿನ್ನದವೋ ಬೆನಕ ಭಕ್ತರ ಮೇಲೆ ತೋರುವೆ ಮರುಕ, ಎಂಥ ಪ್ರೀತಿ ನಿನ್ನದವೋ ಬೆನಕ ಭಕ್ತರ ಮೇಲೆ ತೋರುವೆ ಮರುಕ. ಪೂಜಿಸಿ ಮಾಡಲು ಸಂಕೀರ್ತನೆ ಕೇಳುವೆ ನಮ್ಮಿ ಪ್ರಾರ್ಥನೆ, ಪೂಜಿಸಿ ಮಾಡಲು ಸಂಕೀರ್ತನೆ ಕೇಳುವೆ ನಮ್ಮಿ ಪ್ರಾರ್ಥನೆ, ಸ್ವೀಕರಿಸು ಸೇವೆಯ ಗಜಮುಖನೇ, ಸ್ವೀಕರಿಸು ಸೇವೆಯ ಗಜಮುಖನೇ, ಸುಲಭ ದೈವವು ನೀನೇ ತಾನೇ, ಸುಲಭ ದೈವವು ನೀನೇ ತಾನೇ. ಎಂಥ ಪ್ರೀತಿ ನಿನ್ನದೋ ಬೆನಕ, ಭಕ್ತರ ಮೇಲೆ ತೋರುವೆ ಮರುಕ. ಎಂಥ ಪ್ರೀತಿ ನಿನ್ನದೋ ಬೆನಕ, ಭಕ್ತರ ಮೇಲೆ ತೋರುವೆ ಮರುಕ. ಮಹಿಮೆಯು ಏನೇನೆಂದು ಬಣ್ಣಿಸಲಾರದು ಪದವೊಂದೊಂದು, ನಿನ್ನಯ ಮಹಿಮೆಯು ಏನೇನೆಂದು ಬಣ್ಣಿಸಲಾರದು ಪದವೊಂದೊಂದು. ಪಾದಕ್ಕೆ ನಮನವು ಇಪ್ಪತ್ತೊಂದು, ಪಾದಕ್ಕೆ ನಮನವು ಇಪ್ಪತ್ತೊಂದು. ಸಲ್ಲಿಸೆ ಹರಸುವೆ ನೀ ಎಂದೆಂದು, ಸಲ್ಲಿಸೆ ಹರಸುವೆ ನೀ ಎಂದೆಂದು. ಎಂಥ ಪ್ರೀತಿ ನಿನ್ನದವೋ ಬೆನಕ, ಭಕ್ತರ ಮೇಲೆ ತೋರುವೆ ಮರುಕ. ಎಂಥ ಪ್ರೀತಿ ನಿನ್ನದವೋ ಬೆನಕ, ಭಕ್ತರ ಮೇಲೆ ತೋರುವೆ ಮರುಕ. ಯಿಂದ ಬೇಡುವ ನಮ್ಮ ಉದ್ಧರಿಸಯ್ಯ ಓ ಪರಮಾತ್ಮ, ದೈನ್ಯತೆಯಿಂದ ಬೇಡುವ ನಮ್ಮ ಉದ್ಧರಿಸಯ್ಯ ಓ ಪರಮಾತ್ಮ. ಶಕುತಿಯ ನೀಡಯ ಪಾಲಿಸ ಧರ್ಮ, ಶಕುತಿಯ ನೀಡಯ ಪಾಲಿಸ ಧರ್ಮ. ಅರಿಯವು ನಾವು ದೈವದ ಮರ್ಮ, ಅರಿಯವು ನಾವು ದೈವದ ಮರ್ಮ. ಎಂಥ ಪ್ರೀತಿ ನಿನ್ನದವೋ ಬೆನಕ, ಭಕ್ತರ ಮೇಲೆ ತೋರುವೆ ಮರುಕ. ಎಂಥ ಪ್ರೀತಿ ನಿನ್ನದವೋ ಬೆನಕ, ಭಕ್ತರ ಮೇಲೆ ತೋರುವೆ ಮರುಕ. ನಮ್ಮ ಚಿಂತೆಯ ಇರುಳಲಿ ಬೆಳಕ, ನಮ್ಮ ಚಿಂತೆಯ ಇರುಳಲಿ ಬೆಳಕ. ನೀಡುವ ನಿನ್ನ ನಂಬಿದೆ ಲೋಕ, ನೀಡುವ ನಿನ್ನ ನಂಬಿದೆ ಲೋಕ. ಎಂಥ ಪ್ರೀತಿ ನಿನ್ನದವೋ ಬೆನಕ, ಭಕ್ತರ ಮೇಲೆ ತೋರುವೆ ಮರುಕ. ಎಂಥ ಪ್ರೀತಿ ನಿನ್ನದವೋ ಬೆನಕ, ಭಕ್ತರ ಮೇಲೆ ತೋರುವೆ ಮರುಕ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿಗೀತೆಯನ್ನು ಕೇಳಿದಿರಿ. ಬರಲಿರುವ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ, ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ.